مش شكاك. ಎಫ್ಎಂ 103.1 ಮೆಗಾಹರ್ಟ್ಸ್ ಕಂಪನಾಂಕದಲ್ಲಿ ಇದು ಆಕಾಶವಾಣಿಯ ಮಡಿಕೇರಿ ಕೇಂದ್ರ. ಸಮಯ 6:50:20. ನಮ್ಮ ಮುಂದಿನ ಕಾರ್ಯಕ್ರಮ ಇದೀಗ ಕಾರ್ಯಕ್ರಮ ರೈತ ಧ್ವನಿ ಕಿಸಾನ್ ವಾಣಿ, ಭಾರತ ಸರ್ಕಾರದ ಕೃಷಿ ಮತ್ತು ರೈತ ಕಲ್ಯಾಣ ಮಂತ್ರಾಲಯದ ಪ್ರಾಯೋಜಿತ ಕಾರ್ಯಕ್ರಮ. ಸರ್ವಶ್ರೇಷ್ಠ ರೈತನ ಬಹುಮಾನ ದೊರೆಯುತ್ತದೆ ಹರಿಯಣ್ಣಗೆ. ಇದು ಎಲ್ಲಿಯವರಿಗೆ ನಿಮ್ಮ ಸಫಲತೆಯ ಗುಟ್ಟಿನ ಹೇಳಿ. ನನ್ನ ರೈತ ಬಾಂಧವರೇ, ಈಗ ನೀವು ಸಹ ಉತ್ತಮ ಬೆಳೆಯನ್ನು ಬೆಳೆಯಬಹುದು. ಅದು ಹೇಗೆ? ಹೇಗೆಂದ್ರೆ, ಯಾವಾಗ ಯಾವುದೇ ಸಮಸ್ಯೆ ಬಂದಲ್ಲಿ ತಕ್ಷಣ 1800 1800 1551 ಕರೆ ಮಾಡಿ. ಇದು ಯಾರ ನಂಬರ್ ಅಣ್ಣ? ರೈತರ ಕಾಲ್ ಸೆಂಟರ್. ಇಲ್ಲಿ ಕೃಷಿಯ ಎಲ್ಲಾ ಸಮಸ್ಯೆಗಳಿಗೆ ವಿಶೇಷಜ್ಞರು ಉತ್ತರ ಹೇಳ್ತಾರೆ. ಅಲ್ಲಣ್ಣ, ವಿಶೇಷಜ್ಞರು ಅಲ್ಲಿ ಯಾವಾಗ ಕೂತಿರ್ತಾರೇನು? ಕೂತಿರ್ತಾರಣ್ಣ, ವರ್ಷದ 365 ದಿನಾಲು ಸಿಗ್ತಾರೆ. ಅದು ಸಹ ಬೆಳಗಿನ ಜಾವ 6 ರಾತ್ರಿ 10 ಗಂಟೆವರೆಗೂ. ಆದ್ರಣ್ಣ, ಬಳತ್ತಿನವರೆಗೆ ಮಾತಾಡಿದ್ರೆ ದುಡ್ಡು ಹೆಚ್ಚತ್ತಲ್ವಾ? ಯಾವ ಖರ್ಚು ಇಲ್ಲ. ಮೊಬೈಲ್ ಅಥವಾ ಬೇರೆ ಫೋನ್ ನಿಂದ ರೈತರ ಕಾಲ್ ಸೆಂಟರ್ಗೆ ಉಚಿತವಾಗಿ ಕರೆ ಮಾಡಿ. ಸಲಹೆಗಳು ದುಡ್ಡಿಲ್ಲ. ನಿಜವಾಗ್ಲು ರೈತ ಬಾಂಧವರಿಗೆ ಕೃಷಿಯ ಸಮಸ್ಯೆಗಳಿಗಾಗಿ ನಿಮ್ಮ ಭಾಷೆಯಲ್ಲಿ ತಕ್ಷಣವೇ ಪರಿಹಾರವನ್ನು ಪಡೆಯಲು ಭಾರತಾದ್ಯಂತ ಯಾವುದೇ ಫೋನ್ ನಿಂದ ರಾಷ್ಟ್ರೀಯ ಹೆಲ್ಪ್ ಲೈನ್ ನಂಬರ್ 1800 1800 1551 ಉಚಿತವಾಗಿ ಕರೆ ಮಾಡಿ. ರೈತರ ಗೆಳೆಯ, ರೈತರ ಕಾಲ್ ಸೆಂಟರ್. ಪ್ರಧಾನಮಂತ್ರಿ ಕಿಸಾನ್ ಮಾನ್ಧನ್ ಯೋಜನೆ. ಸಿಗುವುದು ಪೆನ್ಷನ್ ನ ಆಸರಿಯು, ಆಗದು ನಿರಾಸರೆ. ಇನ್ನು ಸಿಗುವುದು ಸಂತಸದ ಕ್ಷಣವು, ಕಳೆಯುವುದು ಸುಖದಿಂದ ವೃದ್ಧಾಪ್ಯ. ರಕ್ಷಿತ ಆಗುವ ಅನ್ನದಾತ, ಸುರಕ್ಷಿತ ಆಗುವ ಅನ್ನದಾತ. ಪ್ರಧಾನಮಂತ್ರಿ ಕಿಸಾನ್ ಮಾನ್ಧನ್ ಯೋಜನೆಯಿಂದ ಲಘು ಮತ್ತು ಸಣ್ಣ ಹಿಡುವಳಿದಾರ ರೈತರ ಭವಿಷ್ಯವಾಗುತ್ತೆ ಸುರಕ್ಷಿತ. 60 ವಯಸ್ಸಾದ ನಂತರ 3,000 ರೂಪಾಯಿಗಳ ಮಾಸಿಕ ಪೆನ್ಷನ್ ಖಚಿತ. 500 ರೂಪಾಯಿಗಳ ಮಾಸಿಕ ಶುಲ್ಕ ನೀಡಿ 18 ವರ್ಷ ತನಕ ರೈತರು ಪ್ರವೇಶಿಸಬಹುದು. ಈ ಅಂಶದಾನ ಯೋಜನೆಯಲ್ಲಿ ಸರ್ಕಾರ ನೀಡುತ್ತದೆ ಸಮಪಾಲು ಕೊಡುಗೆ. ಎಲ್ಲ ರೈತ ಬಾಂಧವರು ಈ ಸೇವೆಯ ಪ್ರಯೋಜನಕ್ಕಾಗಿ ಜನಸೇವಾ ಕೇಂದ್ರಕ್ಕೆ ಹೋಗಿ ಉಚಿತವಾಗಿ ತಮ್ಮ ಹೆಸರನ್ನು ನೋಂದಾಯಿಸಿಕೊಳ್ಳಿ. ಪ್ರಧಾನಮಂತ್ರಿ ಕಿಸಾನ್ ಮಾನ್ಧನ್ ಯೋಜನೆ ಅನ್ನದಾತರ ಪರಿಶ್ರಮಕ್ಕಾಗಿ, ಈಗ ಪೆನ್ಷನ್ ನಿಂದ ಅವರ ಮನೆ ಸುರಕ್ಷಿತ. ಕೃಷಿ ಮತ್ತು ರೈತ ಕಲ್ಯಾಣ ಖಾತೆ, ಭಾರತ ಸರ್ಕಾರದ ವತಿಯಿಂದ ಜನಹಿತಕ್ಕಾಗಿ ಜಾರಿ. ರೈತ ಬಾಂಧವರೇ, ಇಂದಿನ ಕಾರ್ಯಕ್ರಮದಲ್ಲಿ ಕೇಳಿ ದೈತ್ಯ ಆಫ್ರಿಕನ್ ಶಂಕು ಹುಳುಗಳ ನಿಯಂತ್ರಣ ಕ್ರಮ. ಈ ಕುರಿತು ಕೊಡಗು ಜಿಲ್ಲೆ ಚಟ್ಟಳಿಯ ಕಾಫಿ ಮಂಡಳಿಯ ಕಾಫಿ ಸಂಶೋಧನಾ ಉಪಕೇಂದ್ರದ ಕೃಷಿ ಕೀಟ ವಿಜ್ಞಾನಿಗಳಾದ ಡಾಕ್ಟರ್ ಜಿವಿ ಮಂಜುನಾಥ ರೆಡ್ಡಿ ಅವರೊಂದಿಗೆ ಸಂದರ್ಶನ. ಆತ್ಮೀಯ ಕೇಳಿದರೆ, ನಾವಿವತ್ತು ಈ ದೈತ್ಯ ಆಫ್ರಿಕನ್ ಶಂಕು ಹುಳು ಬಗ್ಗೆ ಅಥವಾ ಬಸವನ ಹುಳುವಿನ ಬಗ್ಗೆ ಕೇಳ್ತಾ ಇದ್ವಿ. ಇದು ಬೆಳೆಗಳಿಗೆ ಸಾಕಷ್ಟು ಹಾನಿಯನ್ನು ಉಂಟು ಮಾಡುತ್ತೆ ಅಂತ. ಕಾಫಿ ಬೆಳೆಗೂ ಕೂಡ ಇದು ಸಾಕಷ್ಟು ಹಾನಿಯನ್ನು ಉಂಟು ಮಾಡುತ್ತೆ. ಈ ಕುರಿತು ನಾವು ಹೆಚ್ಚಿನ ಮಾಹಿತಿಯನ್ನು ಕೊಡಗು ಜಿಲ್ಲೆ ಚಟ್ಟಳ್ಳಿಯಲ್ಲಿರುವಂತಹ ಕಾಫಿ ಮಂಡಳಿಯ ಕಾಫಿ ಸಂಶೋಧನಾ ಉಪಕೇಂದ್ರದ ಕೃಷಿ ಕೀಟ ವಿಜ್ಞಾನಿಗಳಾದಂಥ ಡಾಕ್ಟರ್ ಜಿ ವಿ ಮಂಜುನಾಥ್ ರೆಡ್ಡಿಯವರಿಂದ ತಿಳ್ಕೊಳ್ಳೋಣ. ನಮಸ್ಕಾರ ಡಾಕ್ಟರ್ ಮಂಜುನಾಥ್ ರೆಡ್ಡಿಯವರೇ. ನಮಸ್ಕಾರ ಸರ್. ನಾವಿವತ್ತು ಈ ದೈತ್ಯ ಆಫ್ರಿಕನ್ ಶಂಕು ಹುಳು ಅಥವಾ ಬಸವನ ಹುಳುವಿನ ಬಗ್ಗೆ ಕೇಳ್ತಾ ಇದ್ವಿ. ಇದ್ರ ಬಗ್ಗೆ ಒಂದು ಸರಳವಾದ ಪರಿಚಯ ಮಾಡಿಕೊಡ್ತೀರಾ? ಆಫ್ರಿಕನ್ ದೈತ್ಯ ಶಂಕು ಹುಳು, ಇದು ಹೆಸರೇ ಸೂಚಿಸಿದಂಗೆ ಆಫ್ರಿಕನ್ ದೇಶದ್ದು. ಮೂಲತಃ ಆಫ್ರಿಕಾದಲ್ಲಿ ಕಂಡು ಬರುವಂತ ಹುಳು ಇದು. ಮತ್ತೆ ದೈತ್ಯ ಅಂತ ಎರಡನೇದು. ಅಂದ್ರೆ ಇದು ಇಲ್ಲಿ ಸಾಮಾನ್ಯವಾಗಿ ಏನು ಬಸವನ ಹುಳ ಅಥವಾ ನಮ್ಮ ಶಂಕು ಹುಳು ಕಾಣ್ತವೆ ನಮ್ಮ ಭಾರತದಲ್ಲಿ, ಅದಕ್ಕಿಂತ ಗಾತ್ರದಲ್ಲಿ ತುಂಬಾ 10-20 ಪಟ್ಟು ದೊಡ್ಡದಾಗಿರುತ್ತೆ. ಒಂದು 20 cm ಅಷ್ಟು ಉದ್ದ, ಒಂದು 11-12 cm ಅಷ್ಟು ಅಗಲ ಬೆಳೆಯುವಂತ ಸಾಮರ್ಥ್ಯ ಇದೆ. 150-200 ತೂಕ ಬರುವಂತ ಸಾಮರ್ಥ್ಯ ಇದೆ. ಮತ್ತೆ ಇದು ಶಂಕು ಹುಳು ಅಂದ್ರೆ ಬಸವನ ಹುಳ ಜಾತಿಗೆ ಸೇರಿದ್ದು. ಇದು ವೈಜ್ಞಾನಿಕವಾಗಿ ಅಕಾಟಿನಾ ಫುಲ್ಲಿಕಾ ಅಂತ ಕರೀತಾರೆ. ಅಂದ್ರೆ ಮೇಲೆ ಒಂದು ಶಂಕು ಇರುತ್ತೆ, ಶಂಕು ಇರುತ್ತೆ, ಒಂದು ರಕ್ಷಾ ಕವಚ ಇರುತ್ತೆ, ರಕ್ಷಾ ಕವಚ ಇರುತ್ತೆ. ಅದು ಕ್ಯಾಲ್ಸಿಯಂ ಇಂದ ಕೂಡಿರುತ್ತೆ. ಅದನ್ನ ಮೃದುವಾದ ದೇಹವನ್ನ ಅದರಲ್ಲಿ ಬಚ್ಚಿಟ್ಕೊಂಡು ಅದು ಜೀವನ ರಕ್ಷಣೆ ಪಡೆಯುತ್ತೆ. ಇದು ಆಫ್ರಿಕಾ ದೇಶದ ಕೀನ್ಯಾ ಮತ್ತು ತಾಂಜಾನಿಯಾ ದೇಶಗಳಲ್ಲಿ ಇರುವಂತದ್ದು. ಮಾನವ ಚಟುವಟಿಕೆಗಳಂದ್ರೆ ಆಕಸ್ಮಿಕವಾಗಿ ಮತ್ತೆ ಕೆಲವರು ಉದ್ದೇಶಪೂರ್ವಕವಾಗಿ ಬೇರೆ ದೇಶಗಳಿಗೆ ಇದನ್ನ ತಂದು ಬಿಟ್ಟಿದ್ದಾರೆ. ಆಕರ್ಷಿಸಬೇಕಂದ್ರೆ ಸರಕು ಸಾಗಣೆಯಲ್ಲಿ ಅದ್ರ ಜೊತೆ ಬಂದಿರೋದು ಉದ್ದೇಶಪೂರ್ವಕವಾಗಿ. ವಿಶೇಷತೆ ಏನಂದ್ರೆ ಈ ಹುಳನ್ನ ಆಹಾರವಾಗಿ ತಿಂತಾರೆ ತುಂಬಾ ದೇಶಗಳಲ್ಲಿ. ಮತ್ತೆ ಇದನ್ನ ಸಾಕು ಪ್ರಾಣಿ ತರ, ಯಾವ ತರ ನಾವು ಬೆಕ್ಕು ನಾಯಿ ಸಾಕ್ತಿವಲ್ಲ ಅದೇ ತರ ಇದನ್ನ ಕೆಲವರು ಮನೆಯಲ್ಲಿ ಸಾಕಿದ್ದಾರೆ. ಸೊ ಇದನ್ನ ನಮ್ಮ ಭಾರತದಲ್ಲಿ ಮೊಟ್ಟ ಮೊದಲಿಗೆ ಒಬ್ಬ ಬ್ರಿಟಿಷ್ ಅಧಿಕಾರಿ ಬೀಸನ್ ಅನ್ನೋರು 1847 ಕಲ್ಕಟ್ಟಾದ ಅವರ ತೋಟದ ಮನೆಗೆ ತಂದಿದ್ದು ಮಾರಿಷಸ್ ಇಂದ. ಅಲ್ಲಿಂದ ಅದು ಕ್ರಮೇಣ ಭಾರತದೆಡೆಯಲ್ಲಿ ಹರಡ್ಕೊಂಡ್ಬಿಡ್ತು. ಮತ್ತೆ 1977 ಮೊಟ್ಟ ಮೊದಲು ಕರ್ನಾಟಕದಲ್ಲಿ ಬೆಂಗಳೂರಲ್ಲಿ ಈ ತರಕಾರಿ ಬೆಳೆಗಳಲ್ಲಿ ಕಾಣಿಸ್ತು. ಮತ್ತೆ ನಮ್ಮ ಕಾಫಿಯಲ್ಲಿ ಇದು 2006 ಆಂಧ್ರಪ್ರದೇಶದ ಕಾಫಿ ತೋಟಗಳಲ್ಲಿ ಮೊದಲಿಗೆ ಅದು ಕಾಣಿಸ್ಕೊಳ್ತು. ಮತ್ತೆ ಇನ್ನೊಂದು ಆಹಾರವಾಗಿ ಸೇವಿಸ್ತಾರೆ ಅಂತ ಹೇಳಿದೆ. 2nd ಪ್ರಪಂಚ ಯುದ್ಧ ನಡೆದಾಗ ಸೈನಿಕರಿಗೆ ಆಹಾರವಾಗಿ ಇದು ತುಂಬಾ ಬಳಕೆ ಆಯ್ತು. ನಮ್ಮಲ್ಲಿ ಅಂಡಮಾನ್ ನಿಕೋಬಾರ್ ಐಲ್ಯಾಂಡ್ಸ್ ಅಲ್ಲಿ ಆಗ ಜಪಾನೀಸ್ ಅವರು ಅಲ್ಲಿ ನೆಲೆ ಊರಿದಾಗ ಅವರು ಆಹಾರವಾಗಿ ಇದನ್ನ ತಂದು ಅಲ್ಲಿ ಬಿಡ್ತಾರೆ. ಈಗ ಅದು ಅಲ್ಲೂ ನೆಲೆ ಊರ್ತು. ಈ ರೀತಿ ಇದಕ್ಕೆ ಬಹಳ ವಿಶಿಷ್ಟವಾದ ಒಂದು ಇತಿಹಾಸ ಇದೆ. ಈಗಲೂ ಗೂಗಲ್ ಅಲ್ಲಿ ಇದನ್ನ ಆಹಾರವಾಗಿ ಸೇಲ್ ಅಂತ ನೀವು ಸರ್ಚ್ ಮಾಡಿದ್ರೆ ಕಾಣಬಹುದು ಅಂತ ಕಾಣಬಹುದು. ಇದ್ರದ್ದು ಕ್ರೀಮ್ಸ್ ಅಲ್ಲಿ ಬಳಸ್ತಾರೆ, ಕಾಸ್ಮೆಟಿಕ್ಸ್ ಅಲ್ಲಿ ಬಳಸ್ತಾರೆ, ಮತ್ತೆ ಬೇರೆ ಬೇರೆ ಔಷಧಿಗಳಿಗೆ ಇದನ್ನ ಬಳಸ್ತಾರೆ, ಮತ್ತೆ ಮಾಂಸವಾಗಿ ಅದನ್ನ ಮಾರಾಟಕ್ಕೂ ಇದೆ. ನಮ್ಮ ಕೋಳಿಗಳು ಇಂಥವೇನಾದ್ರೂ ತಿಂತವ ಇವನ್ನ? ಹೌದು, ಇದಕ್ಕೇನು ಪ್ರಿಡೇಟರ್ಸ್ ಅಂದ್ರೆ ಅವ್ ತಿನ್ನೋ ಅಂತ ಇದಾವೆ. ಬಾತುಕೋಳಿಗಳು ತಿಂತವೆ. ಕೆಲವೊಂದು ಓದಿದಾಗ ಇದರ ಬಗ್ಗೆ ಈ ಕಾಡಂದಿಗಳು ಇದನ್ನ ತಿನ್ನುವಂತ ಒಂದು ವರದಿಗಳಿದೆ. ಮತ್ತೆ ಈ ಮಿಂಚು ಹುಳ ಅಂತಾರಲ್ಲ ರಾತ್ರಿ ಹೊತ್ತು ಅದರದ ಮರಿ ಅಥವಾ ಲಾರ್ವ ಅಂತೀವಲ್ಲ, ಅವು ಈ ಉದರದ ದೇಹದಲ್ಲಿ ಒಕ್ಕಿ ತಿಂತವೆ. ಅಂದ್ರೆ ಅದರಲ್ಲಿ ಅಭಿವೃದ್ಧಿ ಆಗ್ತವೆ ಮರಿ ಹುಳುಗಳು. ಈ ತರ ಸ್ವಾಭಾವಿಕವಾಗಿ ಇದಾವೆ, ಬಟ್ ಇದರದ್ದು ಗಾತ್ರ ದೊಡ್ಡದಾಗಿದ್ದ. ಈಗ ನಮ್ಮ ರೈತರಿಗೆ ದೈತ್ಯ ಆಫ್ರಿಕನ್ ಬಸವನ ಹುಳುಗಳು ಅಥವಾ ಶಂಕು ಹುಳುಗಳು ಇವತ್ತು ತಲೆನೋವಾಗಿದ್ದಾವೆ ಅಂತ ಹೇಳ್ಬೋದು. ಯಾವ್ಯಾವ ಬೆಳೆಗಳಿಗೆ ದೈತ್ಯ ಆಫ್ರಿಕನ್ ಶಂಕು ಹುಳುಗಳು ಹಾನಿ ಮಾಡ್ತವೆ ಅಂತೀರಿ? ಇದು ಸುಮಾರು 500 ಬೆಳೆಗಳಲ್ಲಿ ಇದರದ್ದು ತಿನ್ನುವ ಒಂದು ಲಿಟ್ರೇಚರ್ ಇದೆ. ಗುರುತಿಸಿದ್ದಾರೆ. ಈಗ ಇಲ್ಲಿ ಏನು ಕಾಫಿ ತೋಟಗಳಲ್ಲಿ ಯಾವ ಬೆಳೆ ಬೆಳಿತೀವಿ, ಮುಖ್ಯವಾಗಿ ಕಾಫಿನ ಸ್ವಲ್ಪ ಕಡೆಯದಾಗಿ ತಿನ್ನೋದು. ಇದು ಕಾಫಿ ಇದು ಎಲೆ ಸ್ವಲ್ಪ ಕಹಿ ಇರೋದ್ರಿಂದ ಕೆಫೆನ್ ಕಂಟೆಂಟ್. ಇದರದ್ದು ಮುಖ್ಯ ಆಹಾರ ಅಂದ್ರೆ ಕೊಳ್ತಿರೋಂಥದ್ದು, ಕೊಳ್ತಿರೋಂತ ತರಕಾರಿ ಆಗ್ಲಿ, ಮರದ ತೊಗಟೆಗಳು, ಎಲೆಗಳು, ಕಸ ಕಡ್ಡಿ ಅಂತವನ್ನ ತುಂಬಾ ಇಷ್ಟಪಡ್ತವೆ. ಅಂದ್ರೆ ಬಹಳ ತಾಜಾ ಆಗಿರೋದನ್ನ ಅಷ್ಟು ಇಷ್ಟಪಡಲ್ಲ ಅಂತೀರ? ಮತ್ತೆ ಇದರದ್ದು ಸಂಖ್ಯೆ ಜಾಸ್ತಿ ಆದಾಗ ಅವು ಹರಡ್ಕೊಂಡು ಈ ಚಿಗುರು ಎಲೆಗಳನ್ನೆಲ್ಲ, ಮುಖ್ಯವಾಗಿ ಮೆಣಸಿನ ಚಿಗುರು, ಹೊಸ ಮೆಣಸು ನೆಟ್ಟದಾಗ ಅಂದ್ರೆ ಕರಿಮೆಣಸಿನ ಗಿಡಗಳನ್ನ ನಾಶ ಮಾಡ್ತವೆ. ಆಮೇಲೆ ಇದು ಎಲ್ಲ ಹರಡ್ಕೊಂಡಿದ್ದಾಗ ಇದರದ್ದು ದೈತ್ಯ ಮತ್ತೆ ಲೋಳೆ ಬಿಡ್ತವೆ ಎಲ್ಲೆಲ್ಲ ಹರಡ್ದಾಗ. ಯಾರು ಮಜ್ದೂರ್ಸ್ ಅಥವಾ ಕಾರ್ಮಿಕರು ಅಲ್ಲಿ ಕೆಲಸ ಮಾಡುವಾಗ ಹಿಂಸೆ ಆಗುತ್ತೆ, ಅಂದ್ರೆ ದುರ್ವಾಸನೆ ಬರುತ್ತೆ, ಅಸಹ್ಯವಾಗಿರುತ್ತೆ. ಆದ್ರಿಂದ ಇದರದ್ದು ತೊಂದರೆ ಹೆಚ್ಚು. ಮತ್ತೆ ಈ ಹುಲ್ಲಿನ ಬೆಳೆಗಳು ಅದರ ಮೇಲೆಲ್ಲ ಇದು ಹರಿದಾಡಿದ್ರೆ ಜಾನುವಾರುಗಳು ಕೂಡ ತಿನ್ನೋದಕ್ಕೆ ಇಷ್ಟಪಡದೇ ಇರ್ಬೋದು. ಲೋಳೆ ತರ ಇರುತ್ತೆ. ಆ ಒಂದು ಮೇವನ್ನ ಸಂಗ್ರಹಣೆ ಮಾಡೋದಕ್ಕೆ ನಮ್ಗೂ ಸ್ವಲ್ಪ ಅಸಹ್ಯನೇ ಆದ್ರೂ ಅಸಹ್ಯ ಆಗ್ಬೋದು. ಮತ್ತೆ ಅದ್ರದ್ದು ಏನು ಶಂಕು ಅಂತೀವಲ್ಲ, ಅದು ತುಂಬಾ ಗಟ್ಟಿ ಇರೋದ್ರಿಂದ ನಾವು ಅದು ತುಳಿದಾಗೆಲ್ಲ ಕಾಲಿಗೆ ಗಾಯ ಆಗೋದು ಅಥವಾ ಅವೆಲ್ಲ ಪುಡಿಯಾದಾಗ ಮತ್ತೆ ಸಮಸ್ಯೆ ಆಗುತ್ತೆ. ಅಂದ್ರೆ ಅಗಲ ಎಲೆ ಇರುವಂತ ಬೆಳೆಗಳಿಗೆ ಇದು ಹೆಚ್ಚು ಹಾನಿ ಮಾಡುತ್ತೆ. ಈಗ ನಮ್ಮ ಎಲೆ ಬಳ್ಳಿ ಅಂತೀವಿ, ಅದು ನಮ್ಮ ಕರಿಮೆಣಸನ್ನೇ ಹೋಲುತ್ತೆ, ಆದ್ರೆ ಮೃದುವಾಗಿರುತ್ತೆ. ವಿಳೆದೆಲೆ ಅಂತ, ವಿಳೆದೆಲೆ, ಅಡಿಕೆ ಇಂಥವೆಲ್ಲ ಗರಿಗಳಲ್ಲಿ ಇರ್ತವೆ. ಒಂದು ವಿಷಯ ಇಲ್ಲಿ ಮಂಜುನಾಥ್ ರೆಡ್ಡಿ ಅವರೇ, ಇದರದ್ದು ಹಾವಳಿ ಮಳೆಗಾಲದಲ್ಲಿ ಹೆಚ್ಚಾಗೋದಕ್ಕೆ ಏನ್ ಕಾರಣ ಅಂತೀರಿ? ಮುಖ್ಯವಾಗಿ ಇದು ಎಲ್ಲೆಲ್ಲಿ ಹರಡ್ಕೊಂಡಿದೆ ಅಲ್ಲ, ಈ ಟ್ರಾಪಿಕಲ್ ಮಾಯಿಸ್ಟ್ ಫಾರೆಸ್ಟ್ ಅಂತ, ಅಂದ್ರೆ ಸ್ವಲ್ಪ ತೇವಾಂಶ ಇರುವಂತ ಮತ್ತೆ ಉಷ್ಣಾಂಶನೂ ಇರಬೇಕು. ಮತ್ತೆ ಇದರದ್ದು ದೇಹ ನೋಡಿದ್ರೆ ತುಂಬಾ ಸಾಫ್ಟ್, ಇದಕ್ಕೆ ಬಹಳ ಮೃದು ಮಾಯಿಶ್ ಇರ್ಬೇಕು. ಡ್ರೈ ಆಗಿದ ತಕ್ಷಣ ಅದ್ರ ಮೇಲಿರುವಂತ ತೇವಾಂಶ ಇಲ್ಲ ಅಂದ್ರೆ ಇದು ಬದುಕೋದಿಲ್ಲ. ಹಂಗಾಗಿ ಮಳೆಗಾಲ ಪ್ರಾರಂಭವಾಗಿ ಅದು ಮುಖ್ಯವಾಗಿ ನಮ್ಮ ಕಾಫಿ ತೋಟಗಳೇನಿದೆ ಅದಕ್ಕೆ ಒಳ್ಳೆ ನೆರಳು ತೇವಾಂಶದ ವಾತಾವರಣ ಮತ್ತೆ ಅದಕ್ಕೆ ಬೇಕಾಗುವಂತ ಆಹಾರ, ಎಲೆ ಉದುರೋದು, ಮೆಣಸು, ಕಾಫಿ, ಬಾಳೆ ಎಲ್ಲ ಇರೋದ್ರಿಂದ ಅದಕ್ಕೆ ಒಳ್ಳೆ ಪರಿಸರ ಸಿಗುತ್ತೆ, ತುಂಬಾ ಬೇಗ ವೃದ್ಧಿ ಆಗುತ್ತೆ. ಮತ್ತೆ ಬೇಸಿಗೆಯಲ್ಲಿ ಇದು ಮಣ್ಣಿನ ಒಂದು 30-40 ಸೆಂಟಿಮೀಟರ್ ಆಳಕ್ಕೆ ಹೋಗಿ ನಿದ್ರಾವಸ್ಥೆಗೆ ಹೋಗ್ಬಿರುತ್ತೆ. ಸುಪ್ತಾವಸ್ಥೆ ಸುಪ್ತಾವಸ್ಥೆ, ಕದ್ಲಾಡೋದೇ ಇಲ್ಲ, ಮೇಣದ ತರ ಪ್ಯಾಕ್ ಮಾಡಿಕೊಂಡು ತನ್ನ ದೇಹವನ್ನು ಆ ಶಂಕು ಒಳಗಡೆ ಸೇರಿಸ್ಕೊಂಡು ಕೂತು ಬಿಡುತ್ತೆ. ಅಂದ್ರೆ ನಮ್ಮ ಮಲೆನಾಡು ಬಹಳ ಒಳ್ಳೆ ವಾತಾವರಣ ಅಂತ ಹೇಳ್ಬೋದು ಇವುಗಳ ಅಭಿವೃದ್ಧಿ ಮತ್ತೆ ಅವುಗಳ ಹಾವಳಿಗೆ. ಯಾಕಂದ್ರೆ ಬಯಲುಸೀಮೆಯಲ್ಲೂ ಇದ್ರ ಬಗ್ಗೆ ಕೇಳಿದೀವಿ ನಾವು, ಈಗ ಹಿಪ್ಪನಹಳ್ಳಿಯಲ್ಲಿ ಕಂಡು ಬರುತ್ತೆ, ಅದು ವಿಶೇಷವಾಗಿ ನೀರಾವರಿ ಹಿಪ್ಪನಹಳ್ಳಿಯಲ್ಲಿ, ಯಾಕೆಂದ್ರೆ ಅಲ್ಲಿ ತೇವಾಂಶನೂ ಇರುತ್ತೆ. ಹಿಪ್ಪನಹಳ್ಳಿಯ ಎಲೆಗಳು ಸಾಕಷ್ಟು ಅಗಲವಾಗಿರ್ತವೆ, ರಸಭರಿತವಾಗಿರ್ತವೆ, ಮತ್ತೆ ಎಳೆ ಕಾಂಡಗಳು ಕೂಡ ಇರ್ತವೆ. ತಾವು ಹೇಳಿದಾಗೆ ಬಾಳೆ ಮತ್ತೆ ಅಡಿಕೆ ತೆಂಗಿನ ತೋಟ ಅಲ್ಲಿ ವೀಳ್ಯದಲ್ಲೂ ಇರುತ್ತೆ. ಆ ದಾವಣಗೆರೆ ಸುತ್ತಮುತ್ತ ಅಲ್ಲೂ ತೆಂಗಿನ ತೋಟ ಮತ್ತು ಅಡಿಕೆ ತೋಟಗಳಲ್ಲಿ ತೇವಾಂಶನೂ ಹೆಚ್ಚಿರುತ್ತೆ. ತೇವಾಂಶನೂ ಇರಬೇಕು, ಜೊತೆಗೆ ಆಹಾರನೂ ಇರಬೇಕು. ಹೌದು, ಇದಕ್ಕೆ ಪ್ರಿಯವಾದ ಕೆಲವು ವಸ್ತುಗಳು ಇದಾವೆ. ಯಾವ್ಯಾವು? ಪಪ್ಪಾಯ, ಪರಂಗಿ ಗಿಡ, ಹಸಿ ಪಪ್ಪಾಯ, ಬಾಳೆ, ಮತ್ತೆ ಈ ಕೋಸು, ಹೂಕೋಸು ಅಂತೀವಲ್ಲ, ಮತ್ತೆ ಜೀಗುಜ್ಜೆ ಅಂತೀವಿ, ಬಟರ್ ಫ್ರೂಟ್ ಅಂತ, ಇಂಥವನ್ನೆಲ್ಲ ತುಂಬಾ ಇಷ್ಟಪಡುತ್ತೆ. ಅದನ್ನ ನಾವು ಮುಂದೆ ಬಳಸ್ಕೊಂಡು ಹತೋಟಿ ಕ್ರಮನು ಪ್ರಯೋಗ ಮಾಡಿದ್ವಿ. ಈಗ ಮಂಜುನಾಥ್ ರೆಡ್ಡಿ ಅವರೇ, ನಮ್ಮ ಕಾಫಿ ಬೆಳೆಗೆ ಇದು ಯಾವ ರೀತಿ ತೊಂದರೆ ಕೊಡುತ್ತೆ ಅಂತ? ಇದು ಕಾಫಿ ಬೆಳೆಯಲ್ಲಿ ತುಂಬಾ ಸಂಖ್ಯೆಯಲ್ಲಿ ಇದ್ದಾಗ ಗೊಂಚಲ ಮೇಲೆ ಕೂರುತ್ತೆ, ಎಲೆಗಳು ತಿನ್ನುತ್ತೆ. ನಾವು ಯಾವುದೇ ಒಂದು ಕಾರ್ಯ ಅಥವಾ ಈ ಕಸಿ ಮಾಡುವಾಗ, ಕಳೆ ತೆಗೆಯುವಾಗ ಅಡ್ಡ ಮಾಡುತ್ತೆ. ಅಷ್ಟು ತಿನ್ನಲ್ಲ ಅಂದ್ರೂ ತೋಟದಲ್ಲಿ ಇರೋದ್ರಿಂದ ತುಂಬಾ ಅದು ತೊಂದರೆ ಆಗುತ್ತೆ ಕೆಲಸಗಳು ಮಾಡಕ್ಕೆ. ಇಲ್ಲಿ ಯಾವುದೇ ಕಾಫಿ ತೋಟ ತಗೊಂಡ್ರೆ ಕಾಫಿ ಒಂದೇ ಇರಲ್ಲ, ಮೆಣಸು ಜೊತೆಯಲ್ಲಿ ಇದ್ದೇ ಇರುತ್ತೆ. ಕೆಲವು ಕಡೆ ಏಲಕ್ಕಿನೂ ಇರುತ್ತೆ, ಏಲಕ್ಕಿ ಇರುತ್ತೆ. ಆದ್ರೆ ಮೆಣಸು ಬಳ್ಳಿಗಳಿಗೆ ತುಂಬಾ ಮಾರಕ ಕಾಫಿಗಿಂತ. ಯಾಕೆಂದ್ರೆ ನಾವು ಆಧಾರ ಮರಗಳಿಗೆ ಹಬ್ಸಿರ್ತೀವಿ, ಆಧಾರ ಮರಗಳ ಮೇಲೆ ಕೂತ್ಕೊಂಡು ಇವುಗಳನ್ನ ಹಾನಿ ಮಾಡ್ತಾ ಇರುತ್ತೆ. ಯಾಕೆಂದ್ರೆ ತೇವಾಂಶನೂ ಇರುತ್ತೆ, ಜೊತೆಗೆ ಬೇಕಾದಂಥ ಆಹಾರನೂ ಇರುತ್ತೆ. ಅಂಥ ಸಂದರ್ಭದಲ್ಲಿ ಕರಿಮೆಣಸಿನ ಬಳ್ಳಿಗಳಿಗೆ ಹೆಚ್ಚು ತೊಂದರೆ ಕೊಡುತ್ತೆ, ಅದು ಇಲ್ಲದಾಗ ಕಾಫಿ ಬೆಳೆಗೂ ಇದು ಭಯ ಹಾಕುತ್ತೆ ಅಂತ ಹೇಳ್ಬೋದು. ಇನ್ನು ಮುಖ್ಯವಾಗಿ ನಾವು ಯಾವುದೇ ಒಂದು ಪೀಡೆಯನ್ನು ನಿರ್ವಹಣೆ ಮಾಡಬೇಕು ಅಂತಂದರೆ ಅದರ ಜೀವನ ಚಕ್ರ ತಿಳ್ಕೊಳ್ಳೋದು ಬಹಳ ಮುಖ್ಯ. ಹೌದು, ಈ ದೈತ್ಯ ಆಫ್ರಿಕನ್ ಶಂಕು ಹುಳುವಿನ ಜೀವನ ಚಕ್ರ ಹೇಗೆ, ವಂಶಾಭಿವೃದ್ಧಿ ಹೇಗೆ ಅಂತೀರಿ? ಇದರದ್ದು ಆಯಸ್ಸು ಸುಮಾರು 5-6 ವರ್ಷ ಇರುತ್ತೆ ಜೀವಿತಾವಧಿ, ಮತ್ತೆ ಕೆಲವೊಮ್ಮೆ 9 ವರ್ಷದವರೆಗೂ ಬದುಕಿರೋ ಒಂದು ಸಾಧ್ಯತೆಗಳಿದಾವೆ. ಮತ್ತೆ ಇದಕ್ಕೆ ಹೆಣ್ಣು ಗಂಡು ಇರ್ತವೆ, ಮತ್ತೆ ಒಂದರಲ್ಲೇ 2 ಹೆಣ್ಣು ಗಂಡು ಇರ್ತವೆ, ದ್ವಿಲಿಂಗಿಗಳು. ಅವು ಸಂಭವ ಆದಾಗ 2 ಆಗ್ತವೆ, ಆದ್ರೆ 2 ಮೊಟ್ಟೆ ಇಡ್ತವೆ. ಅವು ಒಂದು ವರ್ಷಕ್ಕೆ 1200 ಮೊಟ್ಟೆ ಇಡುತ್ತೆ. ಒಂದೊಂದು ಬ್ಯಾಚ್ 200-300 ಒಂದು ಬ್ಯಾಚ್ ಮಣ್ಣಿನ ಒಳಗಡೆ ಗೂಡು ಮಾಡಿ ಇಡುತ್ತೆ. ಅಂದ್ರೆ ಅಲ್ಲಿಗೆ ಜೀವಿತಾವಧಿಯಲ್ಲಿ ಒಂದು 5,000 ಮೊಟ್ಟೆಗಳನ್ನ ಸರಾಸರಿ ಇಡಬಹುದು. ಇವು 6 ತಿಂಗಳಿಂದ ಒಂದು 8 ತಿಂಗಳೊಳಗೆ ಪ್ರೌಢಾವಸ್ಥೆಗೆ ಬಂದ್ಬಿಡ್ತವೆ. ಅಂದ್ರೆ ಮೊಟ್ಟೆಗಳು ಎಷ್ಟು ದಿನಕ್ಕೆ ಒಡಿತಾವು? ಅವು 10-15 ದಿನ, ಉಷ್ಣಾಂಶ ಪ್ರಕಾರ 10-15 ದಿನದಲ್ಲಿ ಒಡಿತವೆ. ಮತ್ತೆ ಅವು ಬೆಳೆದು ಒಂದು 6 ತಿಂಗಳಲ್ಲಿ ಪ್ರೌಢಾವಸ್ಥೆಗೆ ಬರ್ತವೆ, ಅಲ್ಲಿಂದ 5 ವರ್ಷದವರೆಗೂ. ಮತ್ತೆ ಒಂದ್ಸರಿ ಅವು ಮಿಲನ ಆದ್ಮೇಲೆ ಒಂದು ಮಿಲನಕ್ಕೆ ಅವು 4-5 ಸರಿ ಮೊಟ್ಟೆ ಇಡ್ತವೆ. ಈಗ ಒಂದ್ಸರಿ ಮೊಟ್ಟೆ ಇಟ್ಟು ವೀರ್ಯಾಣುಗಳನ್ನ ಅವು ಸ್ಟೋರ್ ಮಾಡಿರ್ತವೆ, ಮತ್ತೆ ಇನ್ನೊಂದು 2 ತಿಂಗಳು ಬಿಟ್ಟು ಅದನ್ನ ಬಳಸ್ಕೊಂಡು ಮತ್ತೆ 200 ಮೊಟ್ಟೆ ಇಡ್ತವೆ. ಆತರ 3-4 ಸತಿ ಒಂದ್ ಮೊಟ್ಟೆ ಇಡುತ್ತೆ. ತಾವು ಹೇಳಿದ್ರು ವರ್ಷದಲ್ಲಿ 1,000 ಮೊಟ್ಟೆಗಳನ್ನು ಇಡಬಹುದು ಅಂತ. ಇದು ಬೇರೆ ಬೇರೆ ಗುಂಪುಗಳಲ್ಲಿ ಬೇರೆ ಬೇರೆ ಹಂತಗಳಲ್ಲಿ ಇಡಬಹುದು ಅಂತ. ಹಂತಗಳಲ್ಲಿ ಅಂದ್ರೆ ಒಂದ್ಸರಿ ಮಿಲನ ಆದ್ರೆ ಇಡೀ ವರ್ಷವಿಡೀ ಅವು ಮೊಟ್ಟೆ ಇಡ್ತಾ ಇರ್ತವೆ 200-300 ಗುಂಪುಗಳಲ್ಲಿ. ಹೌದು, ಅದಕ್ಕೆ ಇದರದ್ದು ಬೇಗ ಸಂಖ್ಯೆ ಹೆಚ್ಚಾಗಕ್ಕೆ ಕಾರಣ ಇದು. ಇನ್ನ ಇವುಗಳ ಚಟುವಟಿಕೆ ಹೇಗೆ ಅಂತೀರಿ? ಇವು ಒಂಥರ ಈ ನಿಶಾಚರಿಗಳು ಅಂತೀವಿ. ನಿಶಾಚರಿಗಳು ಅಂದ್ರೆ ರಾತ್ರಿ ಹೊತ್ತು ಮಾತ್ರ ಇದರದ್ದು ತಿನ್ನುವುದು, ಓಡಾಟ, ಮೊಟ್ಟೆ ಇಡೋದು ಎಲ್ಲ ನಡೆಯೋದು 6 ಗಂಟೆ ಮೇಲೆ, ಮತ್ತೆ ಬೆಳಗಿನ ಜಾವ ಸೂರ್ಯ ಬರೋ ಮುಂಚೆ, ಅಂದ್ರೆ ತಂಪು ವಾತಾವರಣದಲ್ಲಿ. ಮತ್ತೆ ರಾತ್ರಿ ಹೊತ್ತಂದ್ರೆ ಬೇರೆ ಒಂದು ಶತ್ರುಗಳು ಇರ್ತಾರಲ್ಲ ತಿನ್ನಕ್ಕೆ, ಅವಾಯ್ಡ್ ಮಾಡಕ್ಕೆ ಅವು ರಾತ್ರಿ ಆಕ್ಟಿವ್ ಆಗಿರ್ತವೆ. ಸಂಜೆ ಆಚೆ ಬರ್ತವೆ, ಗಿಡಗಳೆಲ್ಲ ತಿಂದು ಬೆಳಗಾಗಿದ ತಕ್ಷಣ ಅಲ್ಲಲ್ಲಿ ಎಲ್ಲಿ ಕೊಂಬೆಗಳು ಮೇಲೆ ಮರಗಳು ತೊಗಟೆಗಳಲ್ಲಿ ಹೋಗಿ ಬಚ್ಚಿಟ್ಕೊಂಡ್ಬಿಡ್ತವೆ. ಸಾವಯವ ಪದಾರ್ಥಗಳು ಏನೇನ್ ಬಿದ್ದಿರೋ ಮರದಲ್ಲಿ, ತೊಗಟೆಗಳು ಕೆಳಗಡೆ, ಕಸದ ಕೆಳಗಡೆ ಬಚ್ಚಿಟ್ಕೊಳ್ತವೆ, ಬಚ್ಚಿಟ್ಕೊಳ್ತವೆ. ಮತ್ತೆ ಸಂಜೆ ಆಚೆ ಬರ್ತವೆ. ಮತ್ತೆ ಈಗ 7-8 ತಿಂಗಳಲ್ಲಿ ಪ್ರೌಢಾವಸ್ಥೆಗೆ ಬರ್ತವೆ ಅಂತ ಹೇಳಿದ್ರಿ, ಆಮೇಲೆ ಮೊಟ್ಟೆ ಇಡೋದಕ್ಕೆ ಪ್ರಾರಂಭವಾಗ್ತವೆ ಮಿಲ್ನ ಆದಮೇಲೆ. ಇವು ಮತ್ತೆ ಕೋಶಾವಸ್ಥೆನೂ ಹೊಂದುತ್ತವೆ ಅಂತೀರಿ ಬೇಸಿಗೆಯಲ್ಲಿ? ಬೇಸಿಗೆಯಲ್ಲಿ, ಬೇಸಿಗೆಯಲ್ಲಿ ಕೋಶಾವಸ್ಥೆ ಹೊಂದಿದ್ಮೇಲೆ ಮತ್ತೆ ಬರ್ತಾವ ಮತ್ತೆ ಅವು ತಂಪಾದ ವಾತಾವರಣ ಬಂದ್ಮೇಲೆ ಮತ್ತೆ ಅವು ಆ ಕೋಶನ ಹೊಡ್ಕೊಂಡು ಆಚೆ ಬಂದು ಮತ್ತೆ ಹಂಗೆ ಕಾರ್ಯರೂಪಕ್ಕೆ ಬರ್ತವೆ. ಅಂದ್ರೆ ವರ್ಷದಲ್ಲಿ ಯಾವ ಕಾಲದಲ್ಲಿ ಇವುಗಳ ಹಾವಳಿ ಜಾಸ್ತಿ ಅಂತೀರಿ? ಮುಖ್ಯವಾಗಿ ಮಳೆಗಾಲ ಶುರುವಾದಾಗ ಚಟುವಟಿಕೆ ಶುರುವಾದ್ರೆ ಚಳಿಗಾಲದವರೆಗೂ ಇರುತ್ತೆ. ಒಂದ್ಸರಿ ಬೇಸಿಗೆ ಫೆಬ್ರವರಿ ತಿಂಗಳು ಆದ ನಂತರ ಅವು ನಿಷ್ಕ್ರಿಯ ಆಗಿ ಎಲ್ಲೆಲ್ಲಿ ತೋಟಗಳಲ್ಲಿ ಕೊಂಬೆಗಳು ಮರಗಳು ಬಿದ್ದಿರ್ತವೆ, ಎಲ್ಲಿ ಸ್ವಲ್ಪ ಅದಕ್ಕೆ ತೇವಾಂಶ ಇನ್ನ ಕೆಳಗಡೆ ಮರದ ಕೆಳಗೆ ಅಥವಾ ಕಸದ ಕೆಳಗೆ ಇರುತ್ತೆ ಅಲ್ಲಿ ಹೋಗಿ ಇರ್ತವೆ, ಮತ್ತೆ ಮಳೆಗಾಲಕ್ಕೆ ಆಕ್ಟಿವ್ ಆಗ್ತವೆ. ಒಂದ್ ವೇಳೆ ಮಣ್ಣಲ್ಲಿದ್ರು ಕೂಡ ಮಣ್ಣು ಹಸಿಯಾದಾಗ ಮತ್ತೆ ಬರ್ತಾವ ಮೇಲ್ಗಡೆ? ಮೇಲೆ ಬರ್ತವೆ, ಮಣ್ಣಲ್ಲಿ ಹೋಗಿ ಅವತ್ಕೊಂತವೆ. ನಾವು ನೋಡಿದೀವಿ ಯಾವಾಗಾದ್ರೂ ಕಾಫಿ ಗಿಡ ಹಾಕೋವಾಗ ಈ ಗುಂಡಿ ಒಗಿತೀವಲ್ಲ ಅಂತ ಟೈಮಲ್ಲಿ ಒಳಗಡೆ ಸಿಕ್ಕಿರೋದು ಉಂಟು. ಅಂದ್ರೆ ಇವುಗಳಿಗೆ ಸೂಕ್ತವಾದಂತ ವಾತಾವರಣ ಅಂದ್ರೆ ಮಳೆಗಾಲ. ಮಳೆಗಾಲ ಸಾಕಷ್ಟು ತೇವಾಂಶ ಇರುತ್ತೆ ವಾತಾವರಣದಲ್ಲಿ, ಮಣ್ಣು ಕೂಡ ತೇವವಾಗಿರುತ್ತೆ, ಬೆಳೆಗಳು ಕೂಡ ಎಲ್ಲ ಹಸಿಯಾಗಿರ್ತವೆ, ಚಿಗುರು ಚೆನ್ನಾಗಿ ಸಿಗುತ್ತೆ. ಆ ಸಂದರ್ಭದಲ್ಲಿ ಇವು ಮತ್ತೆ ಚಟುವಟಿಕೆಯಿಂದ ಕೆಲಸ ಶುರು ಮಾಡ್ತವೆ. ಇನ್ನು ಮುಖ್ಯವಾದ ಒಂದು ವಿಚಾರ ಅಂತಂದ್ರೆ ಇವುಗಳನ್ನು ಹತೋಟಿ ಮಾಡೋದು. ಹೇಗೆ ಹತೋಟಿ ಮಾಡ್ಬೋದು ಅಂತಾರೆ ಈ ಆಫ್ರಿಕನ್ ದೈತ್ಯ ಶಂಕುಹುಳುಗಳನ್ನು? ಇವು ರಾತ್ರಿ ಹೊತ್ತು ಓಡಾಡೋದ್ರಿಂದ ಹಗಲತ್ತು ಅಷ್ಟು ಕಾಣೋದಿಲ್ಲ. ಅದರಿಂದ ಏನ್ ಹೇಳ್ತಾರೆ ಇದರಲ್ಲಿ ಮುಖ್ಯವಾಗಿ ಸಂಜೆ ಆದ ತಕ್ಷಣ ಅಥವಾ ಎಲ್ಲೆಲ್ಲಿ ಅದು ಲೈಟ್ ಹಾಕಿಟ್ರೆ ಓಡಾಡಿದಾಗ ಎಲ್ಲೆಲ್ಲಿ ಕಂಡಾಗ ಕಲೆಕ್ಟ್ ಮಾಡಿ ಹೂತ ಹಾಕೋದು, ಒಂದು 3 ಅಡಿ ಗುಂಡಿ ಮಾಡಿ ಅದಕ್ಕೆ ಚಿಪ್ಪು ಸುಣ್ಣ ಹಾಕಿ ಮುಚ್ಚಿ ಹಾಕೋದು. ಮತ್ತೆ ನಿಮ್ಗೆ ಸಾಂದ್ರತೆ ಜಾಸ್ತಿ ಇದ್ದಾಗ ಮರದ ತೊಗಟೆಯಲ್ಲೆಲ್ಲ ಕಾಣ್ತಾ ಇರ್ತವೆ ಕೂತಿರೋದು ಅಂತ, ಎಲ್ಲೆಲ್ಲಿ ಕಂಡಾಗ ಅವನ್ನ ಹುಡುಕಿ ಬಕೆಟ್ ಅಲ್ಲಿ ಕಲೆಕ್ಟ್ ಮಾಡಿ ನಾಶ ಮಾಡಬೇಕು. ಮತ್ತೆ ಅವುಗಳನ್ನ ಹಿಡ್ಕೊಂಡಾಗ ಕೈಗೆ ತೊಂದರೆ ಆಗುತ್ತೆ. ಹೌದು, ಲೋಳೆ ಎಲ್ಲ ಇರುತ್ತಲ್ಲ, ಆದಷ್ಟು ನಾವು ಕೈ ಕವಚ ಹಾಕೊಂಡು ಅವನ್ನ ಹಿಡಿಯೋದು ಒಳ್ಳೇದು. ಒಂದು ಪಾಲಿಥಿನ್ ಚೀಲಗಳನ್ನು ಹಾಕಬಹುದು, ಪಾಲಿಥಿನ್ ಚೀಲ ಕವರ್ ಕೈಗೆ ಹಾಕೊಂಡು ಹಿಡ್ಕೊಂಡ್ರೆ ಒಳ್ಳೇದು. ಅವನ್ ಕಚ್ಚೋದು ಇದೇನ್ ಮಾಡಲ್ಲ? ಅದು ಕಚ್ಚೋದಿಲ್ಲ, ಕಚ್ಚೋದಿಲ್ಲ. ಆದ್ರೆ ಲೋಳೆ ಪದಾರ್ಥ ಬಿಟ್ಟು ಅಸಹ್ಯವಾಗಿರುತ್ತೆ. ಮತ್ತೆ ಕೆಲವು ಅಲ್ಲಿ ಇದಾವೆ ಅದರಿಂದ ಏನೋ ರೋಗಗಳು ಈ ಲಂಗ್ ಸಂಬಂಧಪಟ್ಟಂಗೆ, ಬಟ್ ಅಷ್ಟು ಇಲ್ಲ, ವರದಿಗಳು ಆಗಿಲ್ಲ. ಎಲ್ಲ ಬೇರೆ ದೇಶಗಳಲ್ಲಿ ಅದನ್ನ ವರದಿ ಮಾಡಿದ್ದಾರೆ. ಮುಖ್ಯವಾಗಿ ಅವುಗಳನ್ನ ಸಂಗ್ರಹಿಸಿ ನಾಶ ಮಾಡೋದು, ನಾಶ ಮಾಡಬೇಕು. ಜೊತೆಗೆ ಸುಣ್ಣ ಇಂಥವೆಲ್ಲ ಹಾಕಿದ್ರೆ ತೇವಾಂಶ ಕಡಿಮೆ ಆಗುತ್ತಾ ದೇಹದಲ್ಲಿ? ಅದೇ ಅದೇ, ನೀವು ಯಾವುದೇ ಒಂದು ಜಿಗಣೆ ನೋಡಿ ಅಥವಾ ಬಸವಣ್ಣ ಹುಳಕ್ಕೆ ಸ್ವಲ್ಪ ಸುಣ್ಣ ಅಥವಾ ಉಪ್ಪು ಹಾಕಿದ ತಕ್ಷಣ ನೀರು ಬಿಟ್ಕೊಂಡು ಸತ್ತೋಗ್ತವೆ. ಇದು ಅಷ್ಟೆ, ಈ ಹುಳಕ್ಕೂ ಸ್ವಲ್ಪ ನೀವು ಉಪ್ಪು ಅದ್ರ ಮೇಲೆ ಹಾಕಿದ್ರೆ ನೀರು ಲೋಳೆ ಎಲ್ಲ ಬಿಟ್ಟು ಸತ್ತೋಗುತ್ತೆ. ಮತ್ತೆ ತೋಟದಲ್ಲಿ ಎಲ್ಲೆಲ್ಲಿ ಇದರದ ಸಾಂದ್ರತೆ ಜಾಸ್ತಿ ಇರುತ್ತೆ ಅಥವಾ ಎಲ್ಲೆಲ್ಲಿ ಗಿಡಗಂಟೆಗಳು ಮಧ್ಯೆ ಇದು ಕಾಣುತ್ತೆ ಅಲ್ಲಿ ಸ್ವಲ್ಪ ನಾವು ಚಿಪ್ಪು ಸುಣ್ಣನೆಲ್ಲ ಹಾಕಿದ್ರೆ ಕಡಿಮೆ ಆಗುತ್ತೆ. ಈ ನಾವು ಎಲ್ಲೆಲ್ಲಿ ಈ ತರ ಬಿದ್ದಿರೋ ಮರ ಇವೆಲ್ಲ ತೋಟದಲ್ಲಿ ಇದ್ದಾಗ ಮರಗಳು ಮತ್ತೆ ಕಸದು ಅವೆಲ್ಲನೆಲ್ಲ ನೀಟಾಗಿ ಇಟ್ಕೊಳ್ಬೇಕು, ಅದಕ್ಕೆ ಜಾಗ ಸಿಗ್ದಂಗೆ ನೋಡ್ಕೊಂಡ್ರೆ. ಅಂದ್ರೆ ಅವು ಬಚ್ಚಿಟ್ಕೊಳ್ಳೋದಕ್ಕೆ ಒಂದು ಅಡುಗು ತಾಣಗಳನ್ನ ನಾವು ಮಾಡ್ಕೊಡ್ಬಾರ್ದು. ತೋಟ ಸ್ವಚ್ಛವಾಗಿ ಸ್ವಚ್ಛವಾಗಿಡು, ಅಂದ್ರೆ ಇವು ಬಂದಾಗ ಇವು ಇಲ್ದಿದ್ದಾಗ ತೊಂದರೆ ಇಲ್ಲ, ಯಾವ ತೋಟದಲ್ಲಿ ಕಾಣ್ತಾ ಇದಾವೆ ಅನ್ನೋವಾಗ ಅಂತವನ್ನೆಲ್ಲ ಕ್ರಮ ಅನ್ಸೋಡ್ಸ್ಬೇಕು. ಮುಖ್ಯವಾಗಿ ಸುಣ್ಣ ಒಂದು ಬಳಸ್ಕೋಬಹುದು, ಇನ್ನೇನು ಬಳಸ್ಕೋಬಹುದು? ಇದಕ್ಕೆ ಸ್ಪ್ರೇ ಅನ್ನೋದು ಯಾವುದು ಇಲ್ಲ, ಯಾಕಂದ್ರೆ ಇದು ರಾತ್ರಿ ಹೊತ್ತು ಬಂದು ಆಹಾರ ತಿನ್ನೋದು, ಮತ್ತೆ ಇದಕ್ಕೆ ಶಂಕು ಇರುತ್ತಲ್ಲ ರಕ್ಷಣೆ ಕೊಡುತ್ತೆ, ಯಾವುದೇ ನೀವು ಸ್ಪ್ರೇ ಮಾಡಿದ್ರು ಅದಕ್ಕೆ ತಾಗೋದಿಲ್ಲ, ಮತ್ತೆ ಅಗಲತ್ತು ಆಕ್ಟಿವ್ ಆಗಿರಲ್ಲ ಅವು. ಹಂಗಾಗಿ ಇದಕ್ಕೆ ವಿಷ ಆಹಾರ ಬಳಕೆಯನ್ನ ತುಂಬಾ ಉಪಯೋಗ ಮಾಡ್ತಾರೆ. ವಿಷಾಹಾರ ಏನು ವಿಷವಾಗಿ ಬಳಸ್ಕೋಬಹುದು, ಬೈಟ್ ಅಂತ ಇಂಗ್ಲಿಷ್ ಅಲ್ಲಿ. ಇದಕ್ಕೆ ಮೆಟಾಲ್ಡಿಹೈಡ್ ಅನ್ನೋ ಒಂದು, ಇದನ್ನ ಮಲಾಸಿಸೈಡ್ ಅಂತಾನೆ ಅಂತಾರೆ, ಅಂದ್ರೆ ಈ ಬಸವನ ಹುಳುಗೆ ಪ್ರತ್ಯೇಕ ಆಗಿರೋ ಒಂದು ನಾಶಕ, ಅಂದ್ರೆ ಶಂಕು ಹುಳು ನಾಶಕ ಅಂತ ಅನ್ಬಹುದು. ಶಂಕು ಹುಳು ನಾಶಕ, ಇದನ್ನ ಸ್ನೇಲ್ ಕಿಲ್ ಅಂತಾನು ಅಂತಾರೆ. ಇದು ನೀಲಿ ಬಣ್ಣದಾಗೆ ಚಕ್ಲಿ ತರ ಇರುತ್ತೆ, ಇದನ್ನ ಡೈರೆಕ್ಟ್ ಆಗಿ ನಾವು ತೋಟದಲ್ಲಿ ಗಿಡದ ಸುತ್ತ ಹಾಕಿದ್ರು ಆಗುತ್ತೆ. ಅದು ತುಂಬಾ ನಮ್ಗೆ ಹೆಚ್ಚು ಪ್ರಮಾಣದಲ್ಲಿ ಬೇಕಾಗುತ್ತೆ, ಮತ್ತೆ ತುಂಬಾ ದುಡ್ಡು ವ್ಯಯವಾಗುತ್ತೆ, ಮತ್ತೆ ನಮ್ಮ ಸಾಕು ಪ್ರಾಣಿಗಳಿಗೂ ಸಿಗ ಸಾಧ್ಯತೆ, ಕೋಳಿಗಳು ಅಂತವಕ್ಕೆಲ್ಲ ತಿನ್ನೋ ಸಾಧ್ಯತೆ ಇರುತ್ತೆ. ಇದು ತೀವ್ರವಾದ ವಿಷಯ ಇದು. ಹೌದು, ಮೆಟಾಲ್ಡಿಹೈಡ್. ಮೆಟಾಲ್ಡಿಹೈಡ್ ಇದನ್ನ ನಾವು ಏನ್ ಮಾಡ್ಬೋದು ಅಂದ್ರೆ, ಒಂದು 200 ಗ್ರಾಂನಷ್ಟು ಮೆಟಾಲ್ಡಿಹೈಡ್ ನ ಪುಡಿ ಮಾಡಿಕೊಂಡು ಇದಕ್ಕೆ ಒಂದು 60 ಕೆಜಿ ಅಷ್ಟು ಈ ಅಕ್ಕಿ ತೌಡು ಅಥವಾ ಗೋಧಿ ತೌಡು, ಇದು ಅದ್ರ ಜೊತೆಗೆ ಬೆಲ್ಲ ಒಂದು 6 ಕೆಜಿ, ಅದನ್ನ ನೀರಲ್ಲಿ ಪಾಕ ಮಾಡ್ಕೊಳ್ಬೇಕು. ಮತ್ತೆ ಒಂದು 300 ಮಿಲಿ ಕ್ಯಾಸ್ಟರ್ ಆಯಿಲ್ ಅಂತೀವಿ, ಹರಳೆಣ್ಣೆ ಅರಳೆಣ್ಣೆ ಅಂತೀವಿ, ಹರಳಿನ ಎಣ್ಣೆ ಅದು ಗಮ್ ಮಾಡಿ, ಇವು ಮೂರನ್ನ ಮಿಕ್ಸನ್ನ ಮಾಡಿ ಸ್ವಲ್ಪ ನೀರು ಬೆರೆಸ್ಕೊಂಡು ಉಂಡೆ ತರ ಮಾಡಿ ಒಂದು 100-100 ಗ್ರಾಂ ಉಂಡೆ, ಅವು ಸಂಜೆ ಟೈಮ್ 6 ಗಂಟೆ ಮೇಲೆ ಉಂಡೆನ ತಯಾರಿಸ್ಕೊಳ್ಬೇಕು. ಈ ತಯಾರಿಸುವಾಗ ಕೈಗೆ ಗೌಚ ಹಾಕೊಂಡು ಅದನ್ನ ಉಂಡೆ ಮಾಡಿ ಇಟ್ಕೊಳ್ಬೇಕು. ಸಂಜೆ ಟೈಮಲ್ಲಿ ತೋಟದಲ್ಲಿ 1 ಎಕರೆಗೆ 1 50 ಕಡೆ ಒಂದು ಎಲೆ ಮೇಲೆ ಅಥವಾ ಪ್ಲಾಸ್ಟಿಕ್ ಕವರ್ ಮೇಲೆ ಇಟ್ಟರೆ ಅದು 6 ಗಂಟೆ ಮೇಲೆ ಇಡಬೇಕು. ಬೆಳಿಗ್ಗೆ ಹೋಗಿ ನೋಡಿದ್ರೆ ಅದ್ರ ಸುತ್ತ ಅದನ್ನು ತಿಂದು ಸತ್ತಿರ್ತವೆ. ಅವು ಬೆಳಿಗ್ಗೆನೆ ನಾವು ಕಲೆಕ್ಟ್ ಮಾಡಬೇಕು, ಶೇಖರಣೆ ಮಾಡಿ ಊತ ಹಾಕ್ಬೇಕು. ಇಲ್ಲಾಂದ್ರೆ ತಡ ಮಾಡಿದ್ರೆ ಬೇರೆ ಪ್ರಾಣಿಗಳು ಅವನ್ನ ತಿಂದು ಅವಕ್ಕೆ ಎಫೆಕ್ಟ್ ಆಗುತ್ತೆ. ಅಂದ್ರೆ ನಮ್ಮ ಕೋಳಿಗಳು ಅವು ಇವೆಲ್ಲ ಹೋಗಿ ಅವುಗಳನ್ನ ಆರಿಸ್ಕೊಂಡು ತಿನ್ನೋದಕ್ಕಿಂತ ಮೊದಲೇ ಅವುಗಳನ್ನ ವಿಲೇವರಿ ಮಾಡಬೇಕು, ಗುಂಡಿ ತೆಗೆದು ಹೂತಾಕ್ಬೇಕು. ಹೂತಾಕ್ಬೇಕು. ಈ ವಿಷ ಆಹಾರ ಬಳಸೋದ್ರಿಂದ ಇನ್ನೊಂದೇನಂದ್ರೆ ಎಲ್ಲ ಸಣ್ಣದ್ರಿಂದ ಹಿಡಿದು ಈಗ ನಮ್ಗೆ ತೋಟದಲ್ಲಿ ಕಾಣುವಂದ್ರೆ ಒಳ್ಳೆ ಗಾತ್ರ ಇರೋ ಮಾತ್ರ ಕಣ್ಣಿಗೆ ಕಾಣ್ತವೆ, ಮರಿಗಳೆಲ್ಲ ಇರ್ತವೆ ಸಣ್ಣ ಸಣ್ಣದಾಗಿ, ಅವೆಲ್ಲ ಈ ವಿಷ ಆಹಾರಕ್ಕೆ ಬಂದು ಅಲ್ಲಿ ಸತ್ತಿರ್ತವೆ. ಹಂಗಾಗಿ ನಮ್ಗೆ ಇದನ್ನ 1-2 ವರ್ಷ ನಾವು ಬಳಕೆ ಮಾಡಿದ್ರೆ ಆದಷ್ಟು ಕಡಿಮೆ ಮಾಡಬಹುದು. ಮೆಟಾಲ್ಡಿಹೈಡ್ ಅಂತ ಇದು ವಿಷದ ಒಂದು ಪಾಷಾಣ, ಆಮಿಷದ ಆಹಾರ ಅಂತೀವಿ. ಬೈಟ್ ಇದು ಶಂಕು ಹುಳಿಗೆ ಪ್ರತ್ಯೇಕವಾಗಿರೋದು. ಇದು ಮೆಟಾಲ್ಡಿಹೈಡು ಮತ್ತೆ ನಮಗೆ ಅಕ್ಕಿ ಅಥವಾ ಗೋಧಿ ತೌಡು ಬೆಲ್ಲ ಮತ್ತೆ ಹರಳೆಣ್ಣೆ. ಮತ್ತೆ ಹರಳೆಣ್ಣೆ ಸ್ವಲ್ಪ ತಾಜಾ ಹರಳೆಣ್ಣೆದ ಇನ್ನೊಂದು ವೈಶಿಷ್ಟ್ಯ ಅಂದ್ರೆ ಸುವಾಸನೆ ಬೀರುತ್ತದೆ, ಅದಕ್ಕೂ ಸ್ವಲ್ಪ ಆಕರ್ಷಿತ ಆಗುತ್ತೆ. ಮತ್ತೆ ಇನ್ನೊಂದು ಸ್ವಲ್ಪ ಸಾಂದ್ರತೆ ಎಲ್ಲ ಕಡಿಮೆ ಇದೆ, ಅಲ್ಲೊಂದು ಇಲ್ಲೊಂದು ಕಾಣ್ತಾ ಇದೆ. ಸಂಖ್ಯೆ ಕಡಿಮೆ ಇದ್ದಾಗ ಈ ಬಕೆಟ್ ಟ್ರ್ಯಾಪ್ ಅಂತ ಮಾಡಬಹುದು. ಸ್ವಾಭಾವಿಕವಾಗಿ ಏನಂದ್ರೆ ಈ ಮಾಮೂಲಿ ಏನು ಅಂಗಡಿಗಳಲ್ಲಿ ಪ್ಲಾಸ್ಟಿಕ್ ಬಕೆಟ್ ಸಿಗುತ್ತಲ್ಲ, ಅದರಲ್ಲಿ 1-3 ಕಿಟಕಿಗಳನ್ನ ಮಾಡಿ ಮೇಲೆ ಪದರದಲ್ಲಿ ಆ ಕಿಟಕಿಗಳು ನೆಲ ಸಮಾನವಾಗಿ ಬರೋ ತರ ಬಕೆಟ್ ನ ನೆಲದಲ್ಲಿ ಊತ್ಬೇಕು. ಅಂದ್ರೆ ತಿರುಗ್ಮರಗಾಗಿ ಊತ್ಬೇಕು ನೇರವಾಗಿ ಮೇಲೆ ಓಪನ್ ಕಿಟಕಿಗಳಲ್ಲಿ ಅವು ಹಾದು ಒಳಗಡೆ ಬಕೆಟ್ ಅಲ್ಲಿ ಬೀಳ್ತವೆ, ಮುಚ್ಚಳ ಇರುವಂತ ಬಕೆಟ್. ಅಂದ್ರೆ ಪಕ್ಕದಲ್ಲಿ ನಾವು ಕಿಟಕಿಗಳ ರೀತಿ ಮಾಡಬೇಕು, ಅವು ಒಳಗಡೆ ಬರೋದು ಒಳಗಡೆ ಬರ ನೆಲ ಮಟ್ಟಕ್ಕೆ ಸ್ವಲ್ಪ ಗುಂಡಿ ತರ ಒಳಗಡೆ ಇರಬೇಕು ಬಕೆಟ್. ಆ ಬಕೆಟ್ ಅಲ್ಲಿ 1 ಲೀಟರ್ ನೀರು, 1-2 ಗ್ರಾಂ ಕಾಪರ್ ಸಲ್ಫೇಟ್, ಮೈಲ್ ತೂತ. ಆ ಕಾಪರ್ ಸಲ್ಫೇಟ್ ಅಂದ್ರೆ ಉಪ್ಪು ಆದ್ರೂ ಹಾಕ್ಬೋದು, 50 ಗ್ರಾಂ ಸೋಡಿಯಂ ಕ್ಲೋರೈಡ್ ಉಪ್ಪು ಹಾಕಿ ಅದಕ್ಕೆ ಬರೋದಕ್ಕೆ ನಾವೇನ್ ಮಾಡ್ಬೇಕಂದ್ರೆ ಕೊಳ್ತಿರೋ ಬಾಳೆಹಣ್ಣು, ಈ ಬ್ರೆಡ್ ಫ್ರೂಟ್ ಅಂತಾರಲ್ಲ ಜೀಗುಜ್ಜೆನು, ಅಥವಾ ಈ ತರಕಾರಿ ಕೋಸದ ಎಲೆ ಸ್ವಲ್ಪ ಹಳೇದಾಗಿರ್ಬೇಕದು, ಅದನ್ನ ಬಕೆಟ್ ಅಲ್ಲಿ ಹಾಕಿದ್ರೆ ರಾತ್ರಿ ಇಟ್ಟರೆ ಬೆಳಿಗ್ಗೆ ಬಿದ್ದಿರ್ತವೆ. ಅಕಸ್ಮಾತ್ 1-2-3 ದಿನ ನೀವು ಬಕೆಟ್ ಹಂಗೆ ಬಿಟ್ರು ಬಿದ್ದಿಲ್ಲ ಅಂದ್ರೆ 4-5 ಬಿದ್ದು ಅದರಲ್ಲೇ ಇರ್ತವೆ ಸತ್ತು. ನಿಮ್ಗೆ ಯಾವಾಗ ಆ ಬಕೆಟ್ ತುಂಬಿದಾಗ ನೀವು ತೆಗೆದು ಅದನ್ನ ನಾಶ ಮಾಡಬಹುದು, ಊತಾಕ್ಬಹುದು. ಇದರಲ್ಲಿ ನೀವು ಯಾವುದೇ ವಿಷ ಬೆಳೆಸಲ್ಲ, ಏನಿಲ್ಲ. ಈ ಕಾಪರ್ ಸಲ್ಫೈಟ್ ತಾಮ್ರದ ಅಂಶ, ಅದಕ್ಕೆ ವಿಷದ ತರ, ಅದು ನೀರು ಬಿಟ್ಕೊಂಡು ಅಲ್ಲೇ ಸತ್ತಿರುತ್ತೆ. ನಾವು ಉಪ್ಪು ಬಳಸೋದಾದ್ರೆ ಉಪ್ಪು ಅವುಗಳ ದೇಹದ ತೇವಾಂಶ ಹೀರುತ್ತೆ. ಅಂದ್ರೆ ತೇವಾಂಶ ದೇಹದಿಂದ ದ್ರಾವಣಕ್ಕೆ ಸೇರ್ಕೊಳ್ಳುತ್ತೆ. ಉಪ್ಪನ್ನು ಚಿಮುಕಿಸಬಹುದಾ ಅವುಗಳ ಮೇಲೆ, ದ್ರಾವಣ ಸಿಂಪಡಣೆ ಮಾಡಬಹುದಾ? ಅವು ಸಿಗೋದಿಲ್ಲ, ಸಿಗೋದಿಲ್ಲ. ಮೆಣಸಿದೆ ಅದ್ರ ಸುತ್ತ ಒಂದು ರೌಂಡ್ ಈ ಮೆಟಲ್ ಡಿಹೈಡ್ ಉಪ್ಪು ಹಾಕಿದ್ರೆ ಅದನ್ನ ದಾಟಿ ಬರಲ್ಲ ಅವು, ಒಂದ್ ರೀತಿ ರೇಖೆ ರೇಖೆ ತರ ಮಾಡಬಹುದು. ಜೊತೆಗೆ ತಾವು ಇನ್ನೊಂದು ವಿಚಾರ ಹೇಳಿದ್ರಿ, ಇದು ಪಪ್ಪಾಯಕ್ಕೆ ಹೆಚ್ಚು ಆಕರ್ಷಿತ ಆಗುತ್ತೆ ಅಂತ, ಅದನ್ನು ಬಳಸ್ಕೋಬಹುದು? ಹೌದು, ಇದರಲ್ಲಿ ನಾವು ತೌಡು ಅಥವಾ ಭತ್ತದ ತೌಡು ಗೋಧಿ ತೌಡು ಬದಲಾಗಿ ಈ ಪಪ್ಪಾಯ ಕಾಯಿ 20-30 ಕೆಜಿ ಅಥವಾ ನಮ್ಗೆ ಎಷ್ಟು ಬೇಕೋ ಅಷ್ಟು ತುಂಡು ಮಾಡಿಕೊಂಡು ಅದಕ್ಕೇನೆ ನಾವು ಈ ಬೆಲ್ಲದ ಮಿಶ್ರಣ ಮತ್ತೆ ಮೆಟಲ್ ಡಿಹೈಡ್ನ ಪುಡಿನ ಬೆರೆಸಿ 4-4 ಪೀಸ್ ಇಟ್ಟರೆ ತೌಡ್ಗಿಂತ ಹೆಚ್ಚಾಗಿ ಅದಕ್ಕೆ ಬರುತ್ತೆ. ಅಂದ್ರೆ ಪಪ್ಪಾಯ ನಮಗೆ ಸಿಗ್ಬೇಕಷ್ಟೇ. ಈ ಬಕೆಟ್ ಟ್ರಾಪಲ್ಲೂ ಪಪ್ಪಾಯ ನಿಮ್ಮಲ್ಲಿ ದೊರೆತರೆ ಆ ಬಕೆಟ್ ಅಲ್ಲೂ 4-5 ಪಪ್ಪಾಯ ಸ್ಲೈಸ್ ಕಟ್ ಮಾಡಿ ತುಂಡುಗಳನ್ನು ಹಾಕಿದ್ರೆ ಅದರಲ್ಲಿ ಬಂದು ಬೀಳ್ತವೆ. ಪಪ್ಪಾಯ ಎಲೆಗಳಿಗೂ ಇದು ಆಕರ್ಷಿತವಾಗುತ್ತೆ, ಕಾಂಡ ಎಲೆ ಕಾಯಿ ಪಪ್ಪಾಯ ಒಂದ್ ರೀತಿ ಅದನ್ನ ಇಷ್ಟಪಡುತ್ತೆ. ಇವು ಮುಖ್ಯವಾಗಿ ನಿಯಂತ್ರಣ ಕ್ರಮಗಳು ಆಯ್ತು. ಏನಾದ್ರೂ ಮುಂಜಾಗ್ರತೆ ವಹಿಸೋದಕ್ಕೆ ಸಾಧ್ಯನೇ ನಮ್ಮ ರೈತರಿಗೆ ಇವುಗಳ ಹಾವಳಿ ತಡೆಯೋದಕ್ಕೆ? ಅದು ಅತಿ ಮುಖ್ಯವಾದದ್ದು. ಯಾಕಂದ್ರೆ ಈಗ ನಮ್ಮ ಕೊಡಗಿನಲ್ಲಿ ಶನಿವಾರ ಸಂತೆ ಕೆಲವು ಹಳ್ಳಿಗಳು, ಈ ಬಲ್ಲಾರಳ್ಳಿ ಹಂಡ್ಲಿ, ಇದು 2015 ಶುರುವಾಗಿದ್ದು. ಇದು ಅವಾಗ ತುಂಬಾ ತೀವ್ರತೆಯಲ್ಲಿ ಬಂತು, ಮತ್ತೆ ಅದು ಸ್ವಲ್ಪ ಸಕಲೇಶ್ಪುರ ಮೂಡ್ಗರೆವರೆಗೂ ಬಂತು. ಆಗ ಕಾಫಿ ಮಂಡಳಿನೇ ಸುಮಾರು ಅಲ್ಲಿ ಕ್ರಮಗಳು ಕೈಗೊಂಡು ರೈತರ ಜೊತೆ ಎಲ್ಲರ ಜೊತೆ ಸೇರಿ ಅಥೋಟಿಗೆ ತಂದಿದ್ದು. ಅವಾಗಿಂದ ಅದರದ ಒಂದು ಸಂಖ್ಯೆ ಕಡಿಮೆಯಲ್ಲಿದೆ. ಮಳೆಗಾಲದಲ್ಲಿ ಸ್ವಲ್ಪ ಸ್ವಲ್ಪ ಬರ್ತಾ ಇರುತ್ತೆ. ಈಗ ನಾವು ಏನೇನು ಅದನ್ನ ಅವಾಗ ಮಾಡಿದ್ವು ಅದನ್ನ ಹಳ್ಳಿಯ ರೈತರೆಲ್ಲ ಅನುಸರಿಸ್ತಾ ಇದ್ದಾರೆ. ಬೇರೆ ಕಡೆ ಅದು ಹಬ್ಬಿಲ್ಲ. ಹಾಗೆ ನಾವು ಏನು ಮುಂಜಾಗ್ರತೆ ಕ್ರಮಗಳೇನಂದ್ರೆ, ನಮ್ಮ ತೋಟಗಳಲ್ಲಿ ಒಂದೋ ಎರಡೋ ಕಂಡಾಗ ನಾವು ಅದನ್ನ ನೆಗ್ಲೆಕ್ಟ್ ಮಾಡಬಾರ್ದು. ತಕ್ಷಣ ಅವನ್ನ ನಾಶ ಪಡಬೇಕು ಮತ್ತೆ ಹುಡುಕ್ಬೇಕು. ಸಂಜೆ ಹೊತ್ತು ಇದೆ ನಾವು ಹೇಳೋದಲ್ಲ, ವಿಷ ಆಹಾರನ ಒಂದು ಸ್ವಲ್ಪ ಮಟ್ಟಿಗೆ ತಯಾರು ಮಾಡಿ ಇಡಬೇಕು. ಅವಾಗ ಗೊತ್ತಾಗುತ್ತೆ ಇದೆಯೋ ಇಲ್ಲವೋ ಅಂತ. ಅದು ಮುಂಜಾಗ್ರತೆ ವಹಿಸ್ಬೇಕು. ಮತ್ತೆ ಯಾವ ಪ್ರದೇಶಗಳಲ್ಲಿ ಇದ್ರದ್ದು ಹಾವಳಿ ಇದೆಯೇ ಅಂತ ಕಡೆಯಿಂದ ಏನಾದರೂ ತರೋವಾಗ ನಾವು ಪಕ್ಕ ಅದು ಇಲ್ಲ ಅಥವಾ ಗಾಡಿಗಳಲ್ಲಿ ಬರುತ್ತೆ, ಅದು ಏನಾದರೂ ಗಿಡ ತರವಾಗಿ ಬರುತ್ತೆ, ಗೊಬ್ಬರ ಆ ಕಡೆಯಿಂದ ತಂದಾಗ ಸ್ಪ್ರೆಡ್ ಆಗೋ ಚಾನ್ಸ್ ಇರುತ್ತೆ. ಅಂಥವನ್ನ ನಾವು ಸ್ವಲ್ಪ ನೋಡಿ ತರಬೇಕು. ಇವೆಲ್ಲ ಸ್ವಲ್ಪ ಮುಂಜಾಗ್ರತೆ ಮುಂಜಾಗ್ರತೆ. ಗೊಬ್ಬರ ಇದರಲ್ಲೆಲ್ಲ ಮೊಟ್ಟೆಗಳು ಇವೆಲ್ಲ ಇರೋ ಸಾಧ್ಯತೆ, ಮೊಟ್ಟೆಗಳೆಲ್ಲ ಇರುತ್ತೆ, ಕೆಲವೆಲ್ಲ ಮರಿಗಳು ಇದ್ರೂ ಇರಬಹುದು. ಅದನ್ನ ನೋಡಿ ನಾವು ತಂದ್ಕೊಂಡು ಬಳಸ್ಕೋಬೇಕಾಗುತ್ತೆ, ಇಲ್ಲಾಂದ್ರೆ ನಾವೇನೆ ನಮ್ಮ ಜಮೀನಿಗೆ ಪೀಡೆಗಳನ್ನು ತಂದಂಗಾಗತ್ತೆ. ಇದು ಬೇಗ ವಂಶಾಭಿವೃದ್ಧಿ ಮಾಡೋದ್ರಿಂದ ಇದಕ್ಕೆ ಪೂರಕವಾದ ವಾತಾವರಣ ಸಿಕ್ಕಿದ್ರೆ ಮತ್ತೆ ಆಹಾರ ಸಿಕ್ಕಿದ್ರೆ ಬೇಗ ಸಂಖ್ಯೆಯಲ್ಲಿ ವೃದ್ಧಿ ಮಾಡ್ಕೊಳ್ಳುತ್ತೆ. ಅದರಿಂದ ಆದಷ್ಟು ಗಮನದಲ್ಲಿ ಇಟ್ಕೊಂಡು ಅದು ಎಲ್ಲಿ ಕಂಡಾಗ ತಕ್ಷಣ ಅದನ್ನ ಕ್ರಮ ಕೈಗೊಳ್ಬೇಕು, ಅಥವಾ ನಮ್ಮಲ್ಲಿ ಅದನ್ನ ಒಂದು ಮುಟ್ಸಿದ್ರೆ ಏನೇನ್ ಮಾಡ್ಬೋದು ಅನ್ನೋದನ್ನ ವಿಷಯ ತಲುಪಿಸಿದ್ರೆ ಕಾಫಿ ಮಂಡಳಿ ವಿಜ್ಞಾನಿಗಳಿಗೆ ಅದನ್ನ ಕ್ರಮ ಕೈಗೊಳ್ಳಕ್ಕೆ ನಾವು ಸಹಾಯ ಮಾಡ್ತೀವಿ. ಆತ್ಮೀಯ ರೈತ ಬಾಂಧವರೆ, ತಮಗೆ ಈ ಆಫ್ರಿಕನ್ ದೈತ್ಯ ಶಂಕು ಹುಳುವಿನ ನಿರ್ವಹಣೆ ಬಗ್ಗೆ ಇನ್ನೂ ಹೆಚ್ಚಿನ ಮಾಹಿತಿ ಬೇಕಾಯಿತು ಅಂದರೆ ಡಾಕ್ಟರ್ ಜಿ ವಿ ಮಂಜುನಾಥ್ ರೆಡ್ಡಿ ಅವರನ್ನು ಅವರ ಮೊಬೈಲ್ ದೂರವಾಣಿ ಸಂಖ್ಯೆಯಲ್ಲೂ ಕೂಡ ಸಂಪರ್ಕಿಸಬಹುದು. ದೂರವಾಣಿ ಸಂಖ್ಯೆ ಹೀಗಿದೆ: 9972854670. ದೂರವಾಣಿ ಸಂಖ್ಯೆಯನ್ನು ಮತ್ತೊಮ್ಮೆ ಕೇಳಿ: 9972854670. ತುಂಬ ಸಂತೋಷ ಡಾಕ್ಟರ್ ಮಂಜುನಾಥ್ ರೆಡ್ಡಿಯವರೇ. ತಾವಿದುವರೆಗೂ ನಮ್ಮ ರೈತ ಬಾಂಧವರಿಗೆ ಮತ್ತು ರೈತ ಮಹಿಳೆಯರಿಗೆ ಈ ಆಫ್ರಿಕನ್ ದೈತ್ಯ ಶಂಕ ಹುಳು ಅಥವಾ ಬಸವನ ಹುಳು ಹೇಗೆಲ್ಲ ಈ ಬೆಳೆಗಳಿಗೆ ಹಾನಿ ಮಾಡುತ್ತೆ, ಕಾಫಿ ಬೆಳೆಗೆ ಇದು ಯಾವ ರೀತಿ ತೊಂದರೆ ಕೊಡುತ್ತೆ, ಇದರ ನಿರ್ವಹಣೆಯನ್ನು ಹೇಗೆಲ್ಲ ಮಾಡ್ಕೋಬೇಕಾಗತ್ತೆ ಅನ್ನೋದ್ರ ಬಗ್ಗೆ ಸಾಕಷ್ಟು ವಿವರವಾಗಿ ಮಾಹಿತಿ ಮಾಡಿಕೊಟ್ಟಿದ್ದಾರೆ. ನಿಮಗೆ ತುಂಬ ಧನ್ಯವಾದಗಳು. ನಮಸ್ಕಾರ. ನಮಸ್ಕಾರ. ರೈತ ಬಾಂಧವರೇ, ಇದುವರೆಗೆ ದೈತ್ಯ ಆಫ್ರಿಕನ್ ಶಂಕು ಹುಳುಗಳ ನಿಯಂತ್ರಣ ಕ್ರಮ ಈ ಕುರಿತು ಕೊಡಗು ಜಿಲ್ಲೆ ಚಟ್ಟಳ್ಳಿಯ ಕಾಫಿ ಮಂಡಳಿಯ ಕಾಫಿ ಸಂಶೋಧನಾ ಉಪಕೇಂದ್ರದ ಕೃಷಿ ಕೀಟ ವಿಜ್ಞಾನಿಗಳಾದ ಡಾಕ್ಟರ್ ಜಿ ವಿ ಮಂಜುನಾಥ ರೆಡ್ಡಿ ಅವರೊಂದಿಗಿನ ಸಂದರ್ಶನವನ್ನು ಕೇಳಿದಿರಿ. ಇವರನ್ನು ಸಂದರ್ಶಿಸಿದವರು ಪಿಎಂ ಜಗದೀಶ್. ಭಾರತ ಸರ್ಕಾರದ ಕೃಷಿ ಮತ್ತು ರೈತ ಕಲ್ಯಾಣ ಮಂತ್ರಾಲಯದ ಪ್ರಾಯೋಜಿತ ಕಾರ್ಯಕ್ರಮ ರೈತ ಧ್ವನಿ ಕಿಸಾನ್ ವಾಣಿ ಕೇಳಿದಿರಿ. ಈ ಕಾರ್ಯಕ್ರಮ ಆಕಾಶವಾಣಿ ಮಡಿಕೇರಿ ಕೇಂದ್ರದಿಂದ ಪ್ರಸಾರವಾಯಿತು. ರೀ, ಒಂದೊಳ್ಳೆ ಇನ್ಶೂರೆನ್ಸ್ ಪಾಲಿಸಿ ಎಐ ಹತ್ರ ಕೇಳೋಣ. ಒಂದೊಳ್ಳೆ ಪಾಲಿಸಿ, ಅದರಲ್ಲಿ ಪ್ರೀಮಿಯಂ ಪೇಮೆಂಟ್ ಇರಬೇಕು ಲಿಮಿಟೆಡ್, ಅದ್ರ ಇನ್ಕಮ್ ಬರ್ತಾ ಇರಬೇಕು ಲೈಫ್ ಟೈಮ್. ಎಲ್ಐಸಿಯ ಜೀವನೋತ್ಸವ. ವಾವ್, ಲೈಫ್ ಟೈಮ್ ಸೆಲೆಬ್ರೇಷನ್ ಆಚರಿಸಿ. ಎಲ್ಐಸಿಯ ಜೀವನೋತ್ಸವದೊಂದಿಗೆ ಫ್ಯೂಚರ್ ಸೆಟ್ ಆಗುತ್ತೆ. ಸೇವಾ ಮಾಹಿತಿ: ಕಾಕೋಟುಪುರಂಬು ನಿವಾಸಿ ತಮಿಳರ ಕೆ ಬೋಸು ಇಂದು ನಿಧನರಾಗಿದ್ದು, 68 ವರ್ಷ ಪ್ರಾಯದ ತಮಿಳರ ಕೆ ಬೋಸು ಅವರ ಅಂತ್ಯಕ್ರಿಯೆ ನಾಳೆ ಮಧ್ಯಾಹ್ನ 12 ಗಂಟೆಗೆ ಬೊಳ್ಳುಮಾಡು ತೋಟದಲ್ಲಿ ನಡೆಯಲಿದೆ ಎಂದು ಕುಟುಂಬಸ್ಥರು ತಿಳಿಸಿದ್ದಾರೆ. ವೆಸ್ಟ್ ನೆಮ್ಮಲೆ ದೋಮಳಿ ಕಾರಳಾನ ಮಾಣಿರ ಸಂಜು ಅಂಗಡಪ್ಪ ಗಣೇಶ್ ಗಣಪತಿ ಇಂದು ಮರಣಪಟ್ಟಿದ್ದು, 69 ವಯಸ್ಸಿನ ಮಾಣಿರ ಗಣೇಶ್ ಗಣಪತಿ ಐಂಡ ಆಖಿರಿ ಕಾರ್ಯ ನಾಳೆ ಮಜ್ಜನ 12 ಗಂಟೆರ ಮೀದ ಐಂಡ ಸ್ವಂತ ಮನೆಯಲ್ಲೂ ನಡಪ. ಮೂಲತಃ ಅರ್ಮೇರಿ ಗ್ರಾಮತ್ರ ಕೊಕ್ಲೂರಲು ವಾಸಂಜ ಮಳುವಂಡ ರಜನಿ ಬಿಂದು ಐಂಗಡ ಪೊಣ್ಣು ನಳಿನಿ ಬಿಂದು ಐಂಗ ಇಂದು ಮಜ್ಜಣ ಪನ್ನೆರಡು ಗಂಟೆಗೂ ಮರಣಪಟ್ಟಿತು. 54 ಬಯತ್ರ ಮಳುವಂಡ ನಳಿನಿ ಬಿಂದು ಐಂಗಡ ತಾಮನೆ ಪುದಿಯೊಕ್ಕಡ ದಪನ ಕಾರ್ಯ ನಾಳೆ ಮಜ್ಜಣ ದಂಡು ಗಂಟೆಗೂ ಕೊಕ್ಲೂರು ಗ್ರಾಮತ್ರ ಸ್ವಂತ ಮನೆಯಲ್ಲಿ ನಡಪ. ಸೇವಾ ಮಾಹಿತಿ ಕೇಳಿದಿರಿ. ನಮ್ಮ ಮುಂದಿನ ಕಾರ್ಯಕ್ರಮ ಇದೀಗ ಆಕಾಶವಾಣಿ ಮಡಿಕೇರಿ ಸುದ್ದಿ ಚುಂಪಿ. ಪ್ರಾಯೋಜಕರು ಕಳೆದ 20 ವರ್ಷಗಳಿಂದ ವೈದ್ಯಕೀಯ ಸೇವೆಯಲ್ಲಿ ಹಲ್ಲುನ ಡಾಕ್ಟರ್ ಆಗಿ ಸೇವೆ ಮಾಡುತ್ತಿರುವ ಬೆಳ್ಳಿಯನ ಡಾಕ್ಟರ್ ರಾಘವೇಂದ್ರ, ಶ್ರೀ ಗಣೇಶ್ ಡೆಂಟಲ್ ಕೇರ್, ಕೊಪ್ಪ, ಕುಶಾಲ್ ನಗರ, ಬೈಲುಕುಪ್ಪೆ. ಮೊಬೈಲ್ 9480094 9902 0474. ಸುದ್ದಿ ಜಂಪೆ ಒತ್ತಿರುವ ಗುಡ್ಡೆಮನೆ ರೋಹಿಣಿ ಚಂದ್ರಶೇಖರ್. ಮಡಿಕೇರಿನ ಭಾರತ್ ಸ್ಕೌಟ್ಸ್ ಆ್ಯಂಡ್ ಗೈಡ್ಸ್ ಪೊನ್ನಮ್ಮ ಕುಶಾಲಪ್ಪ ಭವನದಲ್ಲಿ ಇಂದು ಪದಾಧಿಕಾರಿಗಳ ಸಮಾಲೋಚನಾ ಸಭೆ ನಡೆದು ಸಭೆಯಲ್ಲಿ ಭಾಗವಹಿಸಿ ಮಾತಾಡಿದ ಭಾರತ ಸ್ಕೌಟ್ಸ್ ಆ್ಯಂಡ್ ಗೈಡ್ಸ್ನ ರಾಜ್ಯ ಆಯುಕ್ತರಾದ PGR ಸಿಂಧ್ಯನವು ಭಾರತ ಸ್ಕೌಟ್ಸ್ ಗೈಡ್ಸ್ ಜಿಲ್ಲಾ ತರಬೇತಿ ಭವನ ಕಟ್ಟಡಕ್ಕೆ 2 ಕೋಟಿ ಅನುದಾನ ಬಿಡುಗಡೆ ಮಾಡುವೆ ಅಂತ ಹೇಳಿದು. ಅಲ್ಲದೆ ಸಮಾಜ ಸೇವೆಗೆ ಮತ್ತೊಂದು ಹೆಸರೇ ಭಾರತ್ ಸ್ಕೌಟ್ಸ್ ಆ್ಯಂಡ್ ಗೈಡ್ಸ್ ಹೇಳಿದ್ರೆ ತಪ್ಪಾದಲೆ. ರಾಜ್ಯದಲ್ಲಿ 8 ಲಕ್ಷಕ್ಕಿಂತ ಜಾಸ್ತಿ ವಿದ್ಯಾರ್ಥಿಗ ಭಾರತ್ ಸ್ಕೌಟ್ಸ್ ಆ್ಯಂಡ್ ಗೈಡ್ಲಿ ಚಟುವಟಿಕೆಯಲ್ಲಿದ್ದು ಇದು ಇನ್ನೂ ಹೆಚ್ಚಾಕು, ಇದಕ್ಕೆ ಶಿಕ್ಷಕರ ಸಹಕಾರ ಬೇಕು ಅಂತ ಹೇಳ್ದು. ಸಭೆಯಲ್ಲಿ ಪದಾಧಿಕಾರಿಗ, ಶಿಕ್ಷಣ ಇಲಾಖೆನ ಅಧಿಕಾರಿಗ, ರೋವರ್ಸ್ ವಿದ್ಯಾರ್ಥಿಗ ಸೇರಿದಂಗೆ ಗಣ್ಯರು ಹಾಜರಿದ್ದು. ವಿರಾಜಪೇಟೆ ತಾಲೂಕು ಚೆಂಬೆಬೆಳ್ಳೂರು ಮತ್ತು ಕದನೂರು ಗ್ರಾಮ ಪಂಚಾಯಿತಿಗೆ ಸೇರಿದ ಕುಕ್ಲೂರು, ಪೊದಕೋಟೆ, ದೇವನಗೇರಿ, ಮೈತಾಡಿ, ಚಾಮಿಯಾಲ ಗ್ರಾಮಗಳ ಕಾಫಿ ತೋಟಗಳಲ್ಲಿ ಸೇರಿಕೊಂಡಿರುವ ಕಾಡಾನೆಗಳನ್ನ ಕಾಡಿಗೆ ಓಡಿಸುವ ಕಾರ್ಯಾಚರಣೆ ನಾಳೆ 4ನೇ ತಾರೀಕು ಶುಕ್ರವಾರ ಮತ್ತು ನಾಳ್ದು 5ನೇ ತಾರೀಕು ಶನಿವಾರ ನಡೆಯಕ್ಕಿದ್ದು ಸಾರ್ವಜನಿಕರು, ಶಾಲೆ ಕಾಲೇಜಿನ ವಿದ್ಯಾರ್ಥಿಗ, ರೈತರು ಮತ್ತು ತೋಟದ ಕೆಲಸಗಾರರು ಎಚ್ಚರಿಕೆಯಿಂದ ಇರೋಕುಂತ ವಿರಾಜಪೇಟೆ ವಲಯ ಅರಣ್ಯಾಧಿಕಾರಿಗ ಕೇಳಿಕೊಂಡಳು. ವಿವೇಕ ಜಾಗೃತ ಬಳಗ ಮೂರ್ನಾಡು ಇವರ ಕಡೆಯಿಂದ ನಾಳೆ ಮೂರ್ನಾಡು ಪ್ರಾಥಮಿಕ ಆರೋಗ್ಯ ಕೇಂದ್ರದಲ್ಲಿ ಹೊತ್ತಾರೆ 10 ಗಂಟೆಯಿಂದ ಮಧ್ಯಾಹ್ನ 2 ಗಂಟೆ ಮುಟ್ಟ ರಕ್ತದಾನ ಶಿಬಿರ ಏರ್ಪಾಡಾವುಟು. ಮಡಿಕೇರಿ ಹೋಬಳಿ ರೈತ ಸಂಪರ್ಕ ಕೇಂದ್ರ ಮಡಿಕೇರಿ ಭಾಗಮಂಡಲ ನಾಪೋಕ್ಲು ಇಲ್ಲಿ ರೈತರಿಗೆ ಬೇಕಾದ ಇಂಟಾನ್, ತುಂಗಾ, ಕೆಂಪು ಅತೀರ, ಆರ್ಎನ್ಆರ್, ಭತ್ತದ ಬೀಜ, ಭತ್ತನ ಶೇಕಡ 50 ರಿಯಾಯಿತಿ ಕ್ರಯಲ್ಲಿ ಕೊಡ್ತಾವಳು. ಹಾಗೆ ಇಲ್ಲಿ ಶೇಕಡ 50 ರಿಯಾಯಿತಿಲಿ ರೈತರಿಗೆ ಕೃಷಿಗೆ ಬೇಕಾದ ಯಂತ್ರೋಪಕರಣಗಳನ್ನ ಸಹ ಕೊಡ್ತಾವಳು. ಅವಶ್ಯ ಇರುವ ರೈತರು ಈ ರೈತ ಸಂಪರ್ಕ ಕೇಂದ್ರಗಳ ಸಂಪರ್ಕ ಮಾಡಕ್ಕಂತ ಇಲಾಖೆನ ಸಹಾಯಕ ಕೃಷಿ ನಿರ್ದೇಶಕರು ತಿಳಿಸಳು. ಕೊಡಗು ಪತ್ರಿಕಾ ಭವನ ಟ್ರಸ್ಟ್ನ ಕಡೆಯಿಂದ 2025-26 ಸಾಲಲ್ಲಿ ಕೊಡಗು ಜಿಲ್ಲೆಯಲ್ಲಿ ಕಾರ್ಯನಿಹಿಸುತ್ತಿರುವ ಪತ್ರಕರ್ತರ ಮಕ್ಕಳ ಓದಿಗಾಗಿ ಹಣಕಾಸಿನ ಸಹಾಯ ಮಾಡಿಕೆ ತೀರ್ಮಾನ ಮಾಡಿದ್ದು ಪ್ರಾಥಮಿಕ ಶಾಲೆಯಿಂದ ಡಿಗ್ರಿ ಮುಟ್ಟ ಓದುತ್ತಿರುವ ಪತ್ರಕರ್ತರ ಮಕ್ಕ ಇದಕ್ಕೆ ಅರ್ಜಿ ಒಪ್ಪಿಸಕ್ಕೆ ಅರ್ಜಿ ಹಾಕವು ಅವರ ಮಾರ್ಕ್ಸ್ ಕಾರ್ಡ್, ಶಾಲೆಗೆ ಕಟ್ಟಿದ ಫೀಸಿನ ರಸೀತಿನ ನಕಲು ಪ್ರತಿಗಳೊಟ್ಟಿಗೆ ಇದೇ ತಿಂಗಳ 12ನೇ ತಾರೀಕಿನೊಳಗೆ ಅರ್ಜಿ ಹಾಕಕು. ಅರ್ಜಿ ಮ್ಯಾನೇಜಿಂಗ್ ಟ್ರಸ್ಟಿ ಕೊಡಗು ಪತ್ರಿಕಾ ಭವನ ಕೈಗಾರಿಕಾ ಬಡಾವಣೆ ಮಡಿಕೇರಿ ಇಲ್ಲಿಗೆ ಕಳಿಸಕ್ಕಂತ ಟ್ರಸ್ಟ್ನ ಪ್ರಧಾನ ಕಾರ್ಯದರ್ಶಿಗ ತಿಳಿಸಿಯೋಳು. ಕರ್ನಾಟಕ ಅರೆಭಾಷೆ ಸಂಸ್ಕೃತಿ ಮತ್ತು ಸಾಹಿತ್ಯ ಅಕಾಡೆಮಿನ ಕಡೆಯಿಂದ ಅರೆಭಾಷೆ ಕತೆ ಮತ್ತು ಲಲಿತ ಪ್ರಬಂಧ ಪೈಪೋಟಿ ಏರ್ಪಾಡು ಮಾಡಿಕ್ಕಿದ್ದು 1000 ಪದಗಳೊಳಗೇನ ಬರ್ದ ಕತೆ ಪ್ರಬಂಧ ಹೊಸ ಆಲೋಚನೆ ಬರಹ ಆಗಿರೋಕು. ಕತೆ ಮತ್ತು ಪ್ರಬಂಧ ಈ 2 ವಿಭಾಗಲಿ ಸಹ ನಗದು ಇನಾಮಿ ಇದ್ದು ಬರಹಗಳನ್ನ ಕಳಿಸಿಕೆ ಆಗಸ್ಟ್ 4 ಕಡೆ ದಿನ ಹುಟ್ಟು. ಅಂಧ ಹಾಗೂ ಶ್ರವಣದೋಷವುಳ್ಳ ಮಕ್ಕಳ ಶಿಕ್ಷಕರ ತರಬೇತಿ ಕೇಂದ್ರ ಮೈಸೂರು ಇಲ್ಲಿ 2 ವರ್ಷಗಳ ಡಿಎಡ್ ತರಬೇತಿಗೆ ಅರ್ಜಿ ಕರೆದಿದ್ದು PUCಲಿ ಶೇಕಡ 50 ಮಾರ್ಕ್ ತಕೊಂಡು ಪಾಸಾದ ವಿದ್ಯಾರ್ಥಿಗ ಇದೇ ತಿಂಗಳ 12ನೇ ತಾರೀಕಿನೊಳಗೆ ಆನ್ಲೈನ್ಲಿ ಅರ್ಜಿ ಹಾಕಕ್ಕೆ. ತರಬೇತಿ ಪೂರ್ತಿ ಉಚಿತ ಆಗಿದ್ದು ಹೆಚ್ಚಿನ ಮಾಹಿತಿ ಬೇಕರೆ ಜಿಲ್ಲಾ ಅಂಗವಿಕಲರ ಕಚೇರಿನ ಸಂಪರ್ಕ ಮಾಡಕ್ಕೆ. ಅಮ್ಮತಿ ಹೊಸೂರು ಪಂಚಾಯಿತಿಗೆ ಸೇರಿದ ಕಳತ್ಮಾಡು ಗ್ರಾಮದ ರೈತರಾದ ಕತ್ರಿಕೊಲ್ಲಿ ದೇವಿ ಮತ್ತು ಕೊಲ್ಲಿರ ದಿನುನೌಕೆ ಸೇರಿದ ಭತ್ತದ ಗದ್ದೆಗೆ ಇಂದು ಹೊತ್ತಾರೆ ಕಾಡಾನೆಗೆ ಬಂದು ಬಿತ್ತನೆ ಮಾಡಿದ ಗದ್ದೆಯಲ್ಲಿ ಓಡಾಡಿ ಅಗೆ ಹಾಳು ಮಾಡಿದ್ದು ಆನೆಗಳನ್ನ ಓಡಿಸುವಂಗೆ ಗ್ರಾಮಸ್ಥರು ಅರಣ್ಯ ಇಲಾಖೆನ ಒತ್ತಾಯ ಮಾಡಿದ್ದು ಸ್ಥಳಲೇ ಪರಿಹಾರ ಕೊಡಕು ಅಂತ ಸಹ ಕೇಳಿಕೊಂಡಳು. ಜಿಲ್ಲೆಯಲ್ಲಿ ನಾಳೆ ಸಹ ಹೆಚ್ಚು ಮಳೆ ಬಾವ ಸಾಧ್ಯತೆ ಇದ್ದು ಭಾರತೀಯ ಹವಾಮಾನ ಇಲಾಖೆ ರೆಡ್ ಅಲರ್ಟ್ ಸೂಚನೆ ಕೊಟ್ಟುಟು. ಶ್ರೀ ಕ್ಷೇತ್ರ ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆ ಬಿಸಿ ಟ್ರಸ್ಟ್ ವಿರಾಜಪೇಟೆನ ಕೃಷಿ ಕಾರ್ಯಕ್ರಮದಡಿಯಲ್ಲಿ ಅಮ್ಮತ್ತಿನ ಚೆಂಬೆಬೆಳ್ಳೂರು ಕಾರ್ಯಕ್ಷೇತ್ರದ ಕಡೆಯಿಂದ ಸರಕಾರಿ ಹೈಸ್ಕೂಲ್ ದೇವಣಗೇರಿಲಿ ಪರಿಸರ ಜಾಗೃತಿ ಕಾರ್ಯಕ್ರಮ ನಡೆದು ಕಾರ್ಯಕ್ರಮದಲ್ಲಿ ಸಂಪನ್ಮೂಲ ವ್ಯಕ್ತಿಯಾಗಿ ಭಾಗವಹಿಸಿದ ವಲಯ ಅರಣ್ಯಾಧಿಕಾರಿ ರಾಘವನವು ಪರಿಸರನ ಹೆಂಗೆ ಕಾಪಾಡಕು ತೇಲುವುದರ ಬಗ್ಗೆಯಲ್ಲಿ ಮಾಹಿತಿ ಕೊಟ್ಟು ಗ್ರಾಮಾಭಿವೃದ್ಧಿ ಯೋಜನೆನ ತಾಲೂಕು ಯೋಜನಾಧಿಕಾರಿ ಪಿ ಹರೀಶ್ ನಾವು ಮಾತಾಡಿ ಹಣ್ಣು ಗಿಡಗಳನ್ನ ನೆಡುವುದರಿಂದ ಒಳ್ಳ ಹಣ್ಣುಗಳೊಟ್ಟಿಗೆ ಶುದ್ಧ ಗಾಳಿ ಸಹ ಸಿಕ್ಕಿದೆ ಅಂತ ಹೇಳ್ದು. ಕಾರ್ಯಕ್ರಮದಲ್ಲಿ ಪರಿಸರಕ್ಕೆ ಸಂಬಂಧಪಟ್ಟಂಗೆ ವಿದ್ಯಾರ್ಥಿಗಳಿಗೆ ಚಿತ್ರ ಬಿಡಿಸುವುದು, ಪ್ರಬಂಧ ಬರೆಯುವುದು ಮತ್ತು ಎಲೆಗಳನ್ನ ಗುರುತು ಹಿಡಿಯುವ ಪೈಪೋಟಿ ಏರ್ಪಾಡು ಮಾಡಿ ಇನಾಮ್ ಕೊಟ್ಟು. ಇಲ್ಲಿಗೆ ಸುದ್ದಿ ಜೊಂಪೆ ಮುಕ್ತ. ಸುದ್ದಿ ಜೊಂಪೆ ಪ್ರಸಾರ ಆತು. ಪ್ರಾಯೋಜಕರು ಕಳೆದ 20 ವರ್ಷಗಳಿಂದ ವೈದ್ಯಕೀಯ ಸೇವೆಯಲ್ಲಿ ಹಲ್ಲುನ್ ಡಾಕ್ಟರ್ ಆಗಿ ಸೇವೆ ಮಾಡುತ್ತಿರುವ ಬೆಳ್ಳಿಯನ ಡಾಕ್ಟರ್ ರಾಘವೇಂದ್ರ, ಶ್ರೀ ಗಣೇಶ್ ಡೆಂಟಲ್ ಕೇರ್ ಕೊಪ್ಪ, ಕುಶಾಲ್ ನಗರ, ಬೈಲುಕುಪ್ಪೆ. ಭಾರತಿ ರೇಡಿಯೋ ಹೌಸ್ನಲ್ಲಿ ಎಲ್ಇಡಿ, ರೆಫ್ರಿಜರೇಟರ್, ವಾಷಿಂಗ್ ಮಿಷಿನ್ ಎಲ್ಲಾ ಎಲೆಕ್ಟ್ರಾನಿಕ್ಸ್ ವಸ್ತುಗಳ ಮೇಲೆ 0% ಇಂಟ್ರೆಸ್ಟ್ ನಲ್ಲಿ ಸುಲಭ ಕಂತಿನ ಇಎಂಐ ಮೂಲಕ ಸಾಲ ಸೌಲಭ್ಯ. ಭಾರತಿ ರೇಡಿಯೋ ಹೌಸ್, ಗಣಪತಿ ಸ್ಟ್ರೀಟ್, ಮಡಿಕೇರಿ. ಕಾಲ್ 295021 ಮತ್ತು ಗೋಣಿಕೊಪ್ಪಲ್. ಅಂದದ ರೂಪಿಗೆ ಚಂದದ ವಿನ್ಯಾಸ. ಕೊಡಗಿನ ದಕ್ಷಿಣ ಕನ್ನಡದ ಸಾಂಪ್ರದಾಯಿಕ ಚಿನ್ನಾಭರಣಗಳಿಗಾಗಿ ಶಾರದಾ ಜುವೆಲ್ಲರ್ಸ್, ಆಪೋಸಿಟ್ ಆಂಜನೇಯ ಟೆಂಪಲ್, ಅರಸ್ ರೋಡ್, ಮೈಸೂರು. ಮರಗೋಡು ಶ್ರೀ ಶಿವಪಾರ್ವತಿ ದೇವಸ್ಥಾನದಲ್ಲಿ ಇದೇ 6ರಂದು ಭಾನುವಾರ ಬೆಳಿಗ್ಗೆ 10 ಗಂಟೆಯಿಂದ ಸಾಮೂಹಿಕ ಸತ್ಯನಾರಾಯಣ ಪೂಜೆ ನಡೆಯಲಿದೆ. ಮಧ್ಯಾಹ್ನ ಅನ್ನಸಂತರ್ಪಣೆ ಇದೆ. ಊರುನಾಡಿನ ಭಕ್ತಾದಿಗಳೆಲ್ಲ ಪಾಲ್ಗೊಳ್ಳುವಂತೆ ಮರಗೋಡು ಶಿವಪಾರ್ವತಿ ದೇವಸ್ಥಾನದ ಅಧ್ಯಕ್ಷರು ಮತ್ತು ತಕ್ಕ ಮುಖ್ಯಸ್ಥರು ಕೇಳಿಕೊಂಡಿದ್ದಾರೆ. ನಮಸ್ತೆ ಕೊಡಗು. ಫೋಕ್ಸ್ ವ್ಯಾಗನ್ ಕಾರ್ ಶೋರೂಮ್ ಈಗ ಗೋಣಿಗೊಪ್ಪಲಿನಲ್ಲಿ ಆರಂಭವಾಗಿದೆ. ನಮ್ಮ ಶಕ್ತಿಶಾಲಿ ಹಾಗೂ ಸುರಕ್ಷಿತ ಟೈಗೋನ್ ಮತ್ತು ವಾಲ್ಟರ್ಸ್ ಕಾರ್ನ ಟೆಸ್ಟ್ ಡ್ರೈವ್ ಮಾಡಿ ಹಾಗೂ 1 ಲಕ್ಷಗಳವರೆಗಿನ ಪ್ರಯೋಜನಗಳನ್ನು ಪಡೆಯಿರಿ. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಕರುಮಯ್ಯ 6360-9595-84, ಪೊನ್ನಂಪೇಟೆ ರಸ್ತೆ ಕಾಫಿ ಬೋರ್ಡ್ ಹತ್ತಿರ, 60 ಗೋಣಿಗೊಪ್ಪಲು. ಮಡಿಕೇರಿಯ ಪ್ರಶಾಂತ್ ಫರ್ನಿಚರ್ ನಲ್ಲಿ ಸ್ಟಾಕ್ ಕ್ಲಿಯರೆನ್ಸ್, ಮೆಗಾ ಡಿಸ್ಕೌಂಟ್ ಸೇಲ್. ಕರ್ಟನ್ಸ್, ಬೆಡ್ ಸ್ಪ್ರೆಡ್, ಮ್ಯಾಟ್ರೆಸ್, ಡೋರ್ ಮ್ಯಾಟ್, ಬಾತ್ರೂಮ್ ಮ್ಯಾಟ್ಸ್ ಇವೆಲ್ಲವೂ ಅಪ್ ಟು 50% ಡಿಸ್ಕೌಂಟ್ ನಲ್ಲಿ. ಅತ್ಯುತ್ತಮ ಕ್ವಾಲಿಟಿಯ ಎಲ್ಲಾ ರೀತಿಯ ಮರದ ಫರ್ನಿಚರ್ ಗಳನ್ನು ನಿಮಗೆ ಬೇಕಾದ ಡಿಸೈನ್ಸ್ ನಲ್ಲಿ, ನಿಮಗೆ ಬೇಕಾದ ಅಳತೆಯಲ್ಲಿ ರೆಡಿ ಮಾಡಿಕೊಡಲಾಗುವುದು. ರೋಸ್ ವುಡ್, ಟೀಕ್ ವುಡ್, ಅಕೇಶಿಯಾ ಮುಂತಾದ ಮರದ ಫರ್ನಿಚರ್ ಗಳಿಗಾಗಿ ಬನ್ನಿ ಪ್ರಶಾಂತ್ ಫರ್ನಿಚರ್, ಇಂಡಸ್ಟ್ರಿಯಲ್ ಏರಿಯಾ, ಮಡಿಕೇರಿ. ಕೊಡಗಿನ ಹೆಸರಾಂತ ಪಾಂಡ್ಯನ್ ಅವರು ಗೋಣಿಗೊಪ್ಪಲಿನಲ್ಲಿ ನೂತನವಾಗಿ ಆರಂಭಿಸಿರುವ ಟೈಟಾನ್ ವಾಚ್ ಸ್ಟೋರ್ ನಲ್ಲಿ ಕನಿಷ್ಕ್ ಬೆಳ್ಳಿ ಆಭರಣಗಳು ಲಭ್ಯವಿದೆ. ಎಲ್ಲಾ ಬ್ರಾಂಡೆಡ್ ವಾಚ್ ಗಳ ಸೇಲ್ಸ್ ಅಂಡ್ ಸರ್ವಿಸ್ ಗಾಗಿ ಬನ್ನಿ. ಟೈಟಾನ್ ವಾಚ್ ಗಳ ಎಕ್ಸ್ಕ್ಲೂಸಿವ್ ಶೋರೂಮ್ ಪಾಂಡ್ಯನ್ ವಾಚ್ ಸ್ಟೋರ್, ಗವರ್ನಮೆಂಟ್ ಹಾಸ್ಪಿಟಲ್ ಹತ್ತಿರ, ಗೋಣಿಗೊಪ್ಪ ಮತ್ತು ಮಡಿಕೇರಿ. ಕೂರ್ಗ್ ಹೈಲೈಟ್ ಫರ್ನಿಚರ್ ನ 7th ಇಯರ್ ಆನಿವರ್ಸರಿ ಆಫರ್. ಸ್ಪ್ರಿಂಗ್ ಮ್ಯಾಟ್ರೆಸ್ ಖರೀದಿಸಿ ಮತ್ತೊಂದು ಉಚಿತವಾಗಿ ಪಡೆಯಿರಿ. ಕೂರ್ಗ್ ಹೈಲೈಟ್ ಫರ್ನಿಚರ್, ವಿರಾಜಪೇಟೆ. ಅನ್ನಂಬಿರ ಒಕ್ಕಕಾರ ಗುರುಕಾರಣಂಗೆ ಕೊಡಪ ಕಾರ್ಯತ್ನ ಇದೇ 5ನೇ ತಾರೀಖು ಚೆನ್ನಿಯಾಚ ಪೊಲಕ 10 ಗಂಟೆಕ್ ಅರಪಟ್ಟು ಗ್ರಾಮತ್ಲುಳ್ಳ ಅನ್ನಂಬಿರ ಒಕ್ಕ ಐನು ಮನೆಯಲ್ಲಿ ಬಿಚ್ಚಂಡಿತು. ಒಕ್ಕಕಾರ ತಮನೆ ಪೊಮ್ಮಕ ಬಿಂದು ಚಂಗಾದ್ಯಾಲ ಸಂಸಾರಡೆ ಬಂತು ಗುರುಕಾರಣಂಡ ಆಶ್ವದ ಪಡೆದುಕೊಂಡು ಅನ್ನಂಬಿರ ಒಕ್ಕಕಾರ ಪಿಂಜ ಆಡಳಿತ ಮಂಡಳಿಕಾರ ಕಟ್ಟಂಡಿತು. ನಮ್ಮ ದೇಹದ ಆರೋಗ್ಯಕ್ಕೆ ನಾವು ಬಳಸುವ ಅಡುಗೆಯನ್ನೇ ಕೂಡ ಮಹತ್ವದ ಪಾತ್ರ ವಹಿಸುತ್ತದೆ. ಹಾಗಾಗಿ ಪರಿಶುದ್ಧವಾದ, ನೈಸರ್ಗಿಕವಾದ, ಯಾವುದೇ ರಾಸಾಯನಿಕಗಳ ಮಿಶ್ರಣವಿಲ್ಲದೆ ಮರದ ಗಾಣದಿಂದ ತಯಾರಿಸಲಾದ ಎಣ್ಣೆಗಳನ್ನು ಬಳಸಿ ನಿಮ್ಮ ದೇಹದ ಆರೋಗ್ಯ ವೃದ್ಧಿಸಿಕೊಳ್ಳಿ. ಇಂಥ ಗುಣಮಟ್ಟದ ಕಡಲೆಕಾಯಿ, ಸೂರ್ಯಕಾಂತಿ ಮತ್ತು ಕೊಬ್ಬರಿ ಎಣ್ಣೆಗಳಿಗಾಗಿ ಬನ್ನಿ ಭೋಜನಾ ಪ್ರಿಯಾಸ್ ನಿಧಿ ಆಯಿಲ್ ಮಿಲ್, ಕೊಯ್ನೂರ್ ರೋಡ್, ಮಡಿಕೇರಿ. ನೆಕ್ಸ್ಟ್ ಮಂತ್ ಮಗಂದು ಮದ್ವೆ. ಸೂಟ್ ಬ್ಲೇಜರ್ ಪರ್ಚೇಸ್ ಮಾಡೋಕೆ ಮೈಸೂರು ಅಥವಾ ಬೆಂಗಳೂರು ಹೋಗೋಣ ಅಲ್ವಾ? ಅಷ್ಟು ದೂರ ಯಾಕೆ? ವಿರಾಜಪೇಟೆಯ ರೇಮಂಡ್ ಶಾಪ್ ನಿಂದ ತಗೊಳ್ಳೋಣ. ಅಲ್ಲಿ ಎಲ್ಲಾ ಫಂಕ್ಷನ್ ಗಳಿಗೆ ಬೇಕಾದಂತಹ ರೆಡಿಮೇಡ್ ಡ್ರೆಸ್ ಫ್ಯಾಬ್ರಿಕ್ ಕೂಡ ಇದೆ. ನಮಗೆ ಬೇಕಾದ ಲೇಟೆಸ್ಟ್ ಡಿಸೈನ್ ನಲ್ಲಿ ಬ್ಲೇಜರ್ ಸೂಟ್ ಸ್ಟಿಚ್ ಕೂಡ ಮಾಡಿಕೊಡ್ತಾರೆ. ಅಲ್ಲದೆ ಕುಪ್ಯಾ ಫ್ಯಾಬ್ರಿಕ್ ಕೂಡ ಇದೆ. ದ ರೇಮಂಡ್ ಶಾಪ್, ನಿಯರ್ ಕೆನರಾ ಬ್ಯಾಂಕ್, ವಿರಾಜಪೇಟೆ. ಈಗ ನೀವು ನಿಮ್ಮ ಮೆಚ್ಚಿನ ಮಾರುತಿ ನೆಕ್ಸಾ ವಾಹನಗಳ ಬುಕಿಂಗ್ ಮತ್ತು ಸರ್ವಿಸ್ಗಾಗಿ ಬೇರೆಲ್ಲೂ ಹೋಗಬೇಕಾಗಿಲ್ಲ. ನಿಮ್ಮ ಮನೆ ಬಾಗಿಲಲ್ಲೇ ಈಗ ಎಲ್ಲವೂ ಲಭ್ಯವಿದೆ. ಹೌದು, ಇದೀಗ ಮಾಂಡವಿ ಮೋಟಾರ್ಸ್ ನೆಕ್ಸಾ ಅವರ ಶೋರೂಮ್ ಹಾಗೂ ಸರ್ವಿಸ್ ಸೆಂಟರ್ ಕೊಡಗಿನ ಗೋಣಿಕೊಪ್ಪ, ಸೋಮವಾರಪೇಟೆ ಹಾಗೂ ಕುಶಾಲ ನಗರದಲ್ಲಿ. ಟೆಸ್ಟ್ ಡ್ರೈವ್ ಹಾಗೂ ಬುಕಿಂಗ್ ಆಗಿ ಸಂಪರ್ಕಿಸಿ ಪವನ್ 9606017186. ಭಾರತ್ ಎಲೆಕ್ಟ್ರಾನಿಕ್ಸ್ ನಲ್ಲಿ ಮಾನ್ಸೂನ್ ಮೆಗಾ ಡಿಸ್ಕೌಂಟ್ ಸೇಲ್. ಎಲ್ಇಡಿ ರೆಫ್ರಿಜರೇಟರ್, ವಾಷಿಂಗ್ ಮಿಷಿನ್, ಕ್ಲೋತ್ ಡ್ರೈಯರ್, ವಾಟರ್ ಹೀಟರ್, ರೂಮ್ ಹೀಟರ್, ಯಾವುದೇ ಎಲೆಕ್ಟ್ರಾನಿಕ್ ವಸ್ತುಗಳ ಖರೀದಿಗೆ 0% ಇಂಟ್ರೆಸ್ಟ್ ನಲ್ಲಿ ಸಾಲ ಸೌಲಭ್ಯ. ಅಪ್ ಟು 40% ಕ್ಯಾಶ್ ಬ್ಯಾಕ್ ಆಫರ್. ಭಾರತ್ ಎಲೆಕ್ಟ್ರಾನಿಕ್ಸ್, ಹಿಲ್ ರೋಡ್, ಮಡಿಕೇರಿ. ಆಕಾಶವಾಣಿ ಮಡಿಕೇರಿ ಸುದ್ದಿ ಸಮಾಚಾರ. ಪ್ರಾಯೋಜಕರು ಇಂಡಿಯಾಸ್ ಲೀಡಿಂಗ್ ಡೆವಲಪರ್ಸ್ ಸ್ಯಾನ್ಸಿಟಿ. ಸ್ಯಾನ್ಸಿಟಿ ಅರ್ಪಿಸುತ್ತಿದೆ ಸ್ಯಾನ್ಸಿಟಿ ನ್ಯೂ ಟೌನ್, ಅಂತಾರಾಷ್ಟ್ರೀಯ ಗುಣಮಟ್ಟದಲ್ಲಿ ಅಭಿವೃದ್ಧಿಪಡಿಸಿದ ಸೈಟ್ಗಳು, ಎಲ್ಲ ಆಧುನಿಕ ಮೂಲಭೂತ ಸೌಕರ್ಯಗಳೊಂದಿಗೆ ಸಿದ್ಧಗೊಂಡಿದೆ. ಪಾರ್ಕ್, ಎಸ್ಟಿಪಿ, ಕ್ಲಬ್ ಹೌಸ್, ಇನ್ಫಿನಿಟಿ ಸ್ವಿಮ್ಮಿಂಗ್ ಪೂಲ್, ನ್ಯಾಷನಲ್ ಹೈವೇಯಿಂದ 100 meters ದೂರದಲ್ಲಿ. ಬ್ಯಾಂಕ್ ಸಾಲ ಸೌಲಭ್ಯ. ವೀಕ್ಷಿಸಿ, ಪರೀಕ್ಷಿಸಿ, ಖರೀದಿಸಿ, ಅದೇ ದಿನ ರಿಜಿಸ್ಟ್ರೇಷನ್ ಮಾಡಿಕೊಳ್ಳಿ. ಕಾಲ್ ಮಾಡಿ 9243002424. ಸುದ್ದಿ ಸಮಾಚಾರ ಓದಿನುಳ್ಳ ನಾಯಕಂಡ ಲಾಂಛನ ಬೊಪ್ಪಣ್ಣ. ಮಡಿಕೇರಿದ ಭಾರತ್ ಸ್ಕೌಟ್ ಅಂಡ್ ಗೈಡ್ಸ್ ಪೊನ್ನಮ್ಮ ಕುಶಾಲಪ್ಪ ಭವನತ್ಲ ಇಂದು ಪದಾಧಿಕಾರಿಯಡ ಸಮಾಲೋಚನಾ ಸಭೆ ನಡೆದದ್ದು. ಸಭೆಲ ಕೂಡಿಯಾಡಿತು ತಕ್ಕ ಪರಂದ ಭಾರತ ಸ್ಕೌಟ್ ಗೈಡ್ಸ್ ರಾಜ್ಯ ಆಯುಕ್ತಂಗಳಾನ ಪಿಜಿಆರ್ ಸಿಂಧ್ಯಾ ಇಂಗ ಭಾರತ್ ಸ್ಕೌಟ್ ಗೈಡ್ಸ್ ಜಿಲ್ಲಾ ತರಬೇತಿ ಭವನ ಕಟ್ಟುವಕ್ಕೆ ದಂಡುಕೋಟಿ ಅನುದಾನ ಬಿಡುಗಡೆ ಮಾಡುವ ಅಂದು ಅಣ್ಣಚಿ. ಅಲ್ಲತೆ ಸಮಾಜ ಸೇವೆಗೆ ಇನ್ನೂರು ಪೆದನೆ ಭಾರತ್ ಸ್ಕೌಟ್ ಅಂಡ್ ಗೈಡ್ಸ್ ಅಣ್ಚೆಂಗಿ ತಪ್ಪಾಪಲ ಅಂದು ಅಣ್ಣಚಿ. ರಾಜ್ಯತ್ಲ 800,000 ಜಾಸ್ತಿ ವಿದ್ಯಾರ್ಥಿಯ ಸ್ಕೌಟ್ ಅಂಡ್ ಗೈಡ್ಸ್ ಕಾರ್ಬಾರ್ಲ ಉಂಡು. ಇನ್ನೂ ಮಕ್ಕ ಜಾಸ್ತಿ ಆಂಡು ಇದಂಗ ಶಿಕ್ಷಕಂಗಡ ಸಹಕಾರ ಬೋಂಡು ಎಂದು ಕೇಟಂಡತ್ತು. ಸಭೆಲ ಪದಾಧಿಕಾರಿಯ, ಶಿಕ್ಷಣ ಇಲಾಖೆಯ ಅಧಿಕಾರಿಯ, ರೋವರ್ಸ್ ವಿದ್ಯಾರ್ಥಿಯ ಕೂಡ್ನನಿಗೆ ಮುಖ್ಯಪಟ್ಟವು ಹಾಜರಿಂಜತ್ತು. ಚೆಂಬೆಬೆಳ್ಳೂರು ಪಿನ್ಯಾ ಕದನೂರು ಗ್ರಾಮ ಪಂಚಾಯಿತಿ ವ್ಯಾಪ್ತಿರ ಗ್ರಾಮ ಆನ ಕುಕ್ಲೂರು ಪೋದಕೋಟೆ